ಪ್ರಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಸಮಯವಾಗಿದೆ 6:50. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕುರಿ ಮೇಕೆ ಸಾಕಾಣಿಕೆ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಕೆಆರ್ ನಗರ ತಾಲೂಕು ಕಾಳಿನಹಳ್ಳಿ ಕೊಪ್ಪಲು ಗ್ರಾಮದ ಕೃಷಿಕ ದಂಪತಿ ಕೆಪಿ ಚಂದು ಹಾಗೂ ಎಸಿ ಸುಮಾ. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಒಂದು ವಾಣಿಜ್ಯ ಪ್ರಕಟಣೆ. ಮೈಸೂರಿನ ಸರಸ್ವತಿಪುರಂನಲ್ಲಿರುವ ಪೇಜಾವರ ಮಠಾಧೀಶರ ವಿಜಯ ವಿಠಲ ವಿದ್ಯಾಶಾಲೆಗೆ ಪ್ರಿ ಕೆಜಿಯಿಂದ 9ನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದೆ. ನುರಿತ ಶಿಕ್ಷಕರಿಂದ ಬೋಧನೆ, ಆಧುನಿಕ ಪ್ರಯೋಗಾಲಯ, ತಾಂತ್ರಿಕ ಉಪಕರಣಗಳು ಸಹ ಪಠ್ಯ ಚಟುವಟಿಕೆಗಳ ಜೊತೆಗೆ ಸಂಸ್ಕಾರ ಸಂಸ್ಕೃತಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗುವುದು. ಈ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ 13 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ರ್ಯಾಂಕ್ ಗಳಿಸಿದ್ದಾರೆ. ನಿಮ್ಮ ಮಕ್ಕಳ ದಾಖಲಾತಿಗಾಗಿ ಮೊಬೈಲ್ ಸಂಖ್ಯೆ 93 8 0 2 4 9 9 2 2. ಸುಮಾ ಅವರೇ ನಮಸ್ಕಾರ. ನಮಸ್ತೆ ಸರ್. ಚಂದು ಅವರೇ ತಮಗೂ ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ ಸುಮಾ ಅವರೇ, ನಿಮ್ಮ ಹುಟ್ಟೂರು ಯಾವುದು? ನಮ್ಮದು ಕೇರ್ನಗರ ಪಕ್ಕ ಅರಕೆರೆ ಕೊಪ್ಪಲು. ತಂದೆ ತಾಯಿ? ಚಂದ್ರೇಗೌಡರು ಅಂತ, ತಾಯಿ ರಾಜಮ್ಮ. ವ್ಯವಸಾಯಗಾರ? ಟ್ರ್ಯಾಕ್ಟರ್ ಇಟ್ಕೊಂಡಿದ್ದಾರೆ. ಜಮೀನು ಐತೆ, ಒಂದು ಇಟ್ಕೆ ಫ್ಯಾಕ್ಟರಿ ಐತೆ. ಎಷ್ಟು ಜಮೀನಿದೆ, ಏನು ಬೆಳೆ ಬೆಳೀತಾರೆ? ಮಾಮೂಲಿ ಹೋಗಿ ಸೊಪ್ಪು ಹಾಕ್ತೀವಿ, ಮತ್ತು ರಾಗಿ ಕಾಳುಗಳು ಹಾಕ್ತೀವಿ. ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಏನಮ್ಮ ಸುಮಾ? ಡಿಗ್ರಿ ಸೆಕೆಂಡ್ ಇಯರ್ ಮುಗಿತು, ಆಮೇಲೆ ಮದುವೆ ಆಯಿತು, ಸ್ಟಾಪ್ ಆಗಿದೆ ಅಷ್ಟೇ. ಹೌದು. ಓದೋ ಆಸಕ್ತಿ ನಿಮಗಿತ್ತ? ಇದೆ ಇವಾಗ್ಲೂ. ಏನು ಓದಬೇಕು ಅಂದ್ಕೊಂಡಿದ್ದೀರಿ? ಏನಿಲ್ಲ, ಮಾಮೂಲಿ ಬಿ ಎಡ್ ಮಾಡಿಕೊಂಡು ಎಮ್ ಎ ಕಂಪ್ಲೀಟ್ ಮಾಡಿಕೊಂಡು ಏನಾದರೂ ಜಾಬ್ಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಓ, ವ್ಯವಸಾಯ ಮಾಡ್ತಾ ಇದ್ರು ಕೆಲ್ಸಕ್ಕೆ ಹೋಗೋ ಆಸೆನ ನಿಮ್ಗೆ? ಯಾಕೆ ಕೆಲಸ ಮಾಡಬೇಕು ಅನ್ಸುತ್ತೆ? ಏನಿಲ್ಲ, ಅವರು ಓದಿದಾರಲ್ಲ, ನಾ ಅವ್ರು ಮಾಡ್ತಾ ಇದ್ದಾರಲ್ಲ ಅಂತಂದ್ಬಿಟ್ಟು. ಮನೇಲಿ ಇನ್ನೇನು ಕೆಲಸ ಇಲ್ಲ, ಮಕ್ಕಳು ಉದ್ದಾದ್ರು, ಇನ್ನೇನಿಲ್ವಲ್ಲ, ನಾವು ಏನಾದರೂ ಮಾಡೋಣ ಅಂತ. ತಂದೆ ತಾಯಿ ಮನೆಯಲ್ಲಿ ವ್ಯವಸಾಯದ ಕೆಲಸ ಏನು ಮಾಡಿಸ್ತಾ ಇರಲಿಲ್ಲ ನಿಮ್ಮ ಹತ್ರ? ಏನಿಲ್ಲ. ಎಷ್ಟು ಜನ ಮಕ್ಕಳು ನೀವು? ನಾವು 3 ಜನ, ಅಕ್ಕ ಇದ್ದಾರೆ, ತಮ್ಮ ಇದ್ದಾನೆ. ಓ, ನೀವೆರಡನೇವ್ರು? ಮಧ್ಯದವ್ರು. ಸರಿ ಅಮ್ಮ, ನಿಮಗೆ ರೈತನ ಮದುವೆ ಆಗೋದಕ್ಕೇನು ಅಭ್ಯಂತರ ಇರಲಿಲ್ವಾ? ಅಂಥದ್ದೇನಿಲ್ಲ, ನಮ್ಮ ಅಪ್ಪ ಅಮ್ಮ ರೈತರೇ ಅಲ್ವಾ, ಅದಕ್ಕೆ ಏನಿಲ್ಲ. ಅಲ್ಲ, ನಿಮಗೇನಾದ್ರು ಆಸೆ ಇತ್ತಾ ಸಿಟಿನಲ್ಲಿರೋ ಮದುವೆ ಆಗಬೇಕು? ಹಂಗೇನಿಲ್ಲ, ಅದಂದರೆ ನಮ್ಮದು ಲವ್ ಮ್ಯಾರೇಜು, ಲವ್ ಮಾಡಿಕೊಂಡು ಮದುವೆ ಆಗಿದ್ದು. ಅವ್ರು ಇನ್ನೂ ಕಾಲೇಜ್ಗೆ ಹೋಗ್ತಾಯಿದ್ರು ಮದುವೆ ಆದಾಗ, ಬಿ ಎಡ್ ಕಂಪ್ಲೀಟ್ ಆಗಿತ್ತು ಅಷ್ಟೇ. ಹೌದಾ? ಹಾಂ. ಇಬ್ಬರು ಒಂದೇ ಕಾಲೇಜ? ಇಲ್ಲ, ನಮ್ಮ ಅಕ್ಕನವರು ಅವ್ರದ್ದು ಮನೆ ಪಕ್ಕನೇ, ಅಕ್ಕನ ಮನೆ, ಅಲ್ಲಿಂದ ಹೋಗಿ ಮೀಟ್ ಆದಾಗ ಲವ್ ಕಮ್ ಅರೇಂಜ್. ಅಂದರೆ ಅಕ್ಕನ ಮನೆಗೆ ಹೋಗ್ತಾ ಹೋಗ್ತಾ? ಹಾಂ, ನೋಡ್ಕೊಂಡಿರೋದು. ನಿಮ್ಮ ಅಪ್ಪಂಗೆ ಅಳಿಯನ್ನು ಹುಡುಕೊಟ್ಟು. ಅಂದರೆ ನಾವು ಮಾಡುವಾಗಾದರೂ ರೈತರು ಅಂತ ಗೊತ್ತಿತ್ತ? ಹಾಂ, ಗೊತ್ತಿತ್ತು. ಗೊತ್ತಿದ್ದೇ ಮದುವೆ ಆಗೋಣ ರೈತರನ್ನ ಅಂತ ತೀರ್ಮಾನ ಮಾಡಿದ್ದೀರಿ ಅಲ್ವಾ? ನಮ್ಮ ಯಜಮಾನರು ಏನು ಮಾಡ್ತಾರೆ? ನಾನು ಮದುವೆ ಆದಾಗ ಕಾಲೇಜ್ಗೂ ಮುಗ್ದಿತ್ತು ಅಷ್ಟೇ, ಆಮೇಲೆ ಫೈನಾನ್ಸ್ಗೆ ಹೋಯ್ತಿದ್ರು. ಇವಾಗ ಕಾಲೇಜ್ಗೆ ಹೋಗ್ತಿದ್ರು, ಅಲ್ಲಿ ಕೊರೋನಾ ಟೈಮಲ್ಲಿ ಇದಾಯ್ತಲ್ಲ, ಆವಾಗ್ಲಿಂದ ಫಾರ್ಮ್ ಮಾಡೋಣ ಅಂದ್ಕೊಂಡು ಕುರಿ ಫಾರ್ಮ್ ಮಾಡಿದ್ರು. ಮಾಡಿದ್ರು? ಸರಿ, ಮಾಡಿದ್ವಿ ಅಂತ ಯಾಕೆ ಹೇಳ್ತಿಲ್ಲ? ಮಾಡಿದ್ವಿ, ಮನೆಯಲ್ಲಿ ಸೇರ್ಕೊಂಡು ಮಾಡಿದ್ವಿ. ಹೌದಾ? ನಿಮ್ಮ ಅಪ್ಪ ಅಮ್ಮ ಕುರಿ ಮೇಕೆ ಸಾಕ್ತಿದ್ರಾ? ಹಾಂ, ಸಾಕ್ತಿದ್ರು. ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇರಲ್ಲ? ಇಲ್ಲ, ಮಾಮೂಲಿ 1-2 ಸಾಕ್ತಿದ್ರು, ಹಸು ಇತ್ತು, ಹಸು ಕರು, ಇನ್ನು ಜಮೀನು. ಸರಿ ಅಮ್ಮ, ಈಗ ಹೇಗೆ ಅನ್ಸುತ್ತೆ ವ್ಯವಸಾಯ ನಿಮಗೆ? ಏನು ಅನ್ಸಲ್ಲ, ಮಾಡ್ಬೋದು, ಚೆನ್ನಾಗಿದೆ. ಚೆನ್ನಾಗಿದೆ. ಹೇಳಿ ಚಂದು ಅವರೇ. ಸರ್, ಲವ್ ಮಾಡಿದ್ದು ಅಂದರೆ ಪ್ರಪೋಸ್ ನೀವೇ ಮಾಡಿದ್ದ ಫಸ್ಟ್? ಹಾಂ ಸರ್, ನಾನೇ ಫಸ್ಟ್ ಪ್ರಪೋಸ್ ಮಾಡಿದ್ದು. ನಾನು ಅವ್ರ ಅಕ್ಕನ ಮನೆಗೆ ಅವಾಗವಾಗ ಬರ್ತಾಯಿದ್ರು, ನಾನು ಅಲ್ಲಿ ನೋಡಿ ನಾನೇ ಪ್ರಪೋಸ್ ಮಾಡಿದೆ. ಆರಂಭದಲ್ಲಿ ಒಪ್ಪಿರಲಿಲ್ಲ. ಯಾಕೆ? ಗೊತ್ತಿಲ್ಲ ಏನು ಅಂತ. ಆಮೇಲೆ ಒಂದು ವರ್ಷ ಹೆಚ್ಚು ಕಡಿಮೆ ಆದ್ಮೇಲೆ ಒಪ್ಕೊಂಡ್ರು. ಬಟ್ ಸರ್ಕಸ್ ಮಾಡಿದ್ವಿ, ಒಪ್ಸಕ್ಕೆ ಬಹಳ ಕಷ್ಟಪಟ್ಟಿದ್ದೀವಿ ಸರ್. ಅದಾದ್ಮೇಲೆ ಸಿನಿಮಾ ಸ್ಟಂಟ್ಗಳನ್ನೆಲ್ಲ ಉಪಯೋಗಿಸ್ಬಿಟ್ಟಿದ್ದೀರಾ ಸ್ವಲ್ಪ ಸ್ವಲ್ಪ. ಆಮೇಲೆ ಮನೇಲಿ ಹೇಳಿದ್ರೆ ತಗೊಂಡೋಗಿ ಕೊಡ್ತಿದ್ರ? ಐ ಸರ್, ಆ ಥರ ಏನು ಗಿಫ್ಟ್ ಎಲ್ಲ ಏನಿಲ್ಲ. ನಾವು ಒಂದೇ ಸಲ ಭೇಟಿ ಮಾಡಿರೋದು, ಹೆಚ್ಚು ಕಡಿಮೆ ಒಂದೂವರೆ ವರ್ಷ ಅಲ್ಲ ಮಾಡಿದ್ವಿ, ಒಂದು ಸಲ ಭೇಟಿ ಮಾಡಿದ್ದೆ ಅಷ್ಟೇ. ನಾನು ನಾನು ಓದೋದ್ರಲ್ಲಿ ಬ್ಯುಸಿ ಇದ್ದೆ. ಆಮೇಲೆ ಎಜುಕೇಷನ್ ಮುಗಿತಾ ಇರ್ಬೇಕಾದ್ರೆ ಅವ್ರ ಅಪ್ಪ ಇಲ್ಲ ಮದುವೆ ಮಾಡಂಗಿದ್ರೆ ಇವಾಗ ಮಾಡ್ತೀವಿ ನಾವು, ಇಲ್ಲಾಂದರೆ ನಾವು ಬೇರೆಯವ್ರಿಗೆ ಮದುವೆ ಮಾಡಿಬಿಡ್ತೀವಿ ಅಂತ ನಾವು ಹೇಳಿದ್ರು. ಆವಾಗ ಆಯಿತು, ನನಗೆ ಏನಾದರೂ ಅಚೀವ್ ಮಾಡ್ಬೇಕಂತಿತ್ತು. ಬಟ್ ಇಲ್ಲಿ ಇವಳನ್ನು ಕಳ್ಕೊಳ್ಳೋಕೆ ನನಗೆ ಇಷ್ಟ ಇರಲಿಲ್ಲ ನೋಡಿದ್ರೆ. ಆವಾಗ ಆಯಿತು, ಮದುವೆಗೆ ಒಪ್ಕೊಂಡೆ ನಾನು. ಎಜುಕೇಷನ್ ಮುಗಿದ ತಕ್ಷಣ ಮದುವೆ ಆಗೋಯ್ತು. ಏನು ಓದಿತ್ತು ಸರ್? ಒಂದು ಎಮ್ ಎಸ್ ಸಿ ಬಿ ಎಡ್ ಆಗಿದೆ. ಎಲ್ಲಿ ಮಾಡಿದ್ರಿ ಸರ್? ಎಮ್ ಎಸ್ ಸಿ ಗಂಗೋತ್ರಿಲಿ ಮಾಡಿದ್ದು, ಬಿ ಎಡ್ ಇಲ್ಲ. ವಿಚಾರದಲ್ಲಿ ಎಮ್ ಎಸ್ ಸಿ ಭೂಗೋಳಶಾಸ್ತ್ರ. ಹೌದಾ? ಭೂಗೋಳಶಾಸ್ತ್ರದಲ್ಲಿ ಎಮ್ ಎಸ್ ಸಿ ಮಾಡಿದೆ. ಸಂತೋಷ. ಬಿ ಎಡ್ ಹಿಸ್ಟ್ರಿ ಜಿಯೋಗ್ರಫಿ ಮೆಥಡಾಲಜಿ ನಂದು, ಇಲ್ಲಿ ಸೆಂಟ್ ಜೋಸೆಫ್ ಅಲ್ಲಿ ಮಾಡಿದ್ದು ಸರ್, ಮೈಸೂರಲ್ಲಿ. ಓಕೆ, ನೀವು ವ್ಯವಸಾಯಸ್ಥ ಕುಟುಂಬದಿಂದಲೇ ಬಂದವರಲ್ಲ? ಹಾಂ ಸರ್, ನಾನು ಸುಮಾರು 12-13 ವರ್ಷಕ್ಕೆ ನೇಗಿಲು ಹಿಡಿದು ನನಗೆ ಉಳೋದು ಎಲ್ಲ ಮಾಡಿದ್ದೀನಿ ನಾನು. ನಾನು ಉಳ್ತಾ ಉಳ್ತೇನೆ, ಮತ್ತು ನಾವು ಕೂಡ ಹೊಗೆ ಸೊಪ್ಪು ಆಗ್ತಾ ಇದ್ವಿ, ಇವಾಗ ಆಗ್ತಾ ಇಲ್ಲ ಬಟ್ ಆಗ್ತಾ ಇದ್ವಿ. ಎಲ್ಲ ಕೆಲಸ ಮಾಡಿಕೊಂಡು ನಾನು ಕೆ ಆರ್ ನಗರದಲ್ಲೇ ಡಿಗ್ರಿ ತನಕ ಎಜುಕೇಷನ್ ಮಾಡಿದ್ರಿಂದ ನನಗೆ ಉಳಿದ ಸಮಯದಲ್ಲಿ ನಾನು ವ್ಯವಸಾಯಕ್ಕೆ ತೊಡಸ್ಕೊತಾ ಇದ್ದೆ. ಸೊ ಅಲ್ಲಿ ವ್ಯವಸಾಯದಲ್ಲಿ ನಾನು ಎಲ್ಲ ಕೆಲಸ ಮಾಡಿಕೊಂಡು ಮನೆಯವರಿಗೆ ಸಹಾಯ ಮಾಡೋದ್ರ ಜೊತೆಗೆ ನಾನು ಸ್ವಲ್ಪ ಕಲಿತಾ ಇದ್ದೆ ವ್ಯವಸಾಯದಲ್ಲಿ ಏನೇನು ಇಂಪ್ರೂವ್ಮೆಂಟ್ ಮಾಡ್ಬೋದು. ಈಗ ನಾವು ತುಂಬ ಹಳೆಯ ಸಂಪ್ರದಾಯದಲ್ಲಿ ವ್ಯವಸಾಯ ಮಾಡ್ತಾ ಹೋದರೆ ಸೊ ನಮಗೆ ಲಾಭ ತುಂಬ ಕಡಿಮೆ. ಅದಕ್ಕೆ ರೈತರು ಏನು ಮಾಡ್ತಾರೆ, ಎಲ್ಲ ನಷ್ಟದಲ್ಲಿದ್ದಾರೆ. ಹೊಸದಾಗಿ ಏನಾದರೂ ಮಾಡಿ ನಾವು ಯಾವ ಥರ ಲಾಭ ಮಾಡ್ಬೋದು ಕೃಷಿನಲ್ಲಿ ಅಂತೇಳಿ ಒಂದು ಯೋಚನೆ ಬಂದಾಗ ನಾನು ತುಂಬ ಹೆಲ್ಪ್ ಮಾಡಿದ್ದೀನಿ ಮನೆಯವ್ರಿಗೆ ಅಗ್ರಿಕಲ್ಚರಲ್ಲಿ. ನಾನು ಕೂಡ ನೇಗಿಲಿಟ್ಕೊಂಡು ಓದ್ತಿದ್ದೀನಿ, ಕೆಲಸ ಮಾಡಿದ್ದೀನಿ. ಆಮೇಲೆ ನಂದು ಡಿಗ್ರಿ ಮುಗಿದ ಮೇಲೆ ಮನೆಯವರು ನನ್ನನ್ನು ಹೆಚ್ಚು ಕೃಷಿಗೆ ತೊಡಗಿಸ್ಕೊಳ್ಳೋಕೆ ಬಿಡಲಿಲ್ಲ. ಯಾಕೆಂತಂದರೆ ಅವನು ಎಜುಕೇಷನು ಹೈಯರ್ ಎಜುಕೇಷನ್ ಮಾಡಲಿ, ಅವನು ಕಷ್ಟ ಆಗುತ್ತೆ ಅವನಿಗೆ ಅಂತಂದ್ಬಿಟ್ಟು ಹೇಳಿದ್ರು. ಸೊ ಅದಾದಮೇಲೆ ನಾನು ಜಾಸ್ತಿ ತೊಡಸ್ಕೊಳ್ಳೋಕ್ಕಾಗಲಿಲ್ಲ. ಬಟ್ ಮದುವೆ ಆದಮೇಲೆ ನನಗೆ ಹೆಂಡತಿ ಸಾಕಬೇಕಿತ್ತಲ್ಲ, ಸೊ ಏನಾದರೂ ಜಾಬ್ ಮಾಡಬೇಕು ಅಂತ ಒಂದು ಫೈನಾನ್ಸ್ ಸೇರಿಕೊಂಡೆ. ಸೊ ಅಲ್ಲಿ ಸುಮಾರು ಒಂದು 100-120 ಕಿಲೋಮೀಟ್ರ್ ಓಡಾಡಬೇಕಿತ್ತು ನಾನು ಬೈಕಲ್ಲಿ. ದಿನ ತುಂಬ ಕಷ್ಟ ಅನಿಸ್ತಿತ್ತು ನನಗೆ. ಎಚ್ ಡಿ ಕೋಟೆ, ಪಿರಿಯಾಪಟ್ಟಣ, ಹುಣಸೂರು, ಕೆ ಆರ್ ನಗರ, 4 ತಾಲೂಕಲ್ಲಿ ಎಷ್ಟು ಹಳ್ಳಿಗಳಿದೆ ಎಲ್ಲ ಅಡ್ಡಾಡ್ಬಿಡಿದ್ದೀನಿ ನಾನು. ಜಸ್ಟ್ 3 ತಿಂಗಳು ವರ್ಕ್ ಮಾಡಿದೆ, ತುಂಬ ಕಷ್ಟ ಅನಿಸ್ತು. ಅದಾದಮೇಲೆ ನಾನು ಓದಿದ್ದಂತಹ ಕಾಲೇಜಲ್ಲೇ ನನಗೆ ಗೆಸ್ಟ್ ಲೆಕ್ಚರರ್ ಆಗಿ ಒಂದು ಅವಕಾಶ ಸಿಕ್ತು. ಸೊ ನಾನೇನು ಮಾಡಿದೆ, ಫೈನಾನ್ಸ್ನ ಕ್ವಿಟ್ ಮಾಡಿ ಅಲ್ಲಿ ಕೊಟ್ಟಿದ್ದೆ. ಸೊ ಅಲ್ಲಿ ನನ್ನದು ಜರ್ನಿ ಒಂದು 2 ವರ್ಷ ನಡೀತು. ಅದಾದಮೇಲೆ ಕೊರೋನಾ ಬಂತು. ಕೊರೋನಾ ಬಂದಾಗ ನನಗೆ ಕೆಲಸ ಇರಲಿಲ್ಲ ಅಲ್ಲಿ. ಸೊ ಇನ್ನೇನಾದರೂ ಮಾಡಬೇಕಲ್ಲ ಅಂತ ಹೇಳಿದಾಗ ಅಗ್ರಿಕಲ್ಚರ್ ನನಗೆ ಮೊದಲಿಂದನೂ ಆಸಕ್ತಿ ತುಂಬ ಜಾಸ್ತಿ ಇತ್ತು. ಸೊ ನನ್ನ ಎಜುಕೇಷನ್ನ ಉಪಯೋಗಿಸ್ಕೊಂಡು ಅದರಲ್ಲಿ ಏನಾದರೂ ಮಾಡಬೇಕು ಅಂತೇಳಿ ಒಂದು ಕುರಿ ಫಾರ್ಮ್ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಮೈಸೂರು ಇನ್ಕಲ್ ಹತ್ರ ರುಡ್ಸೆಟ್ ಸಂಸ್ಥೆ ಅಂತಿದೆ. ಸೊ ಅಲ್ಲಿ ನಾನು 10 ದಿನ ಟ್ರೈನಿಂಗ್ ತೊಗೊಂಡೆ ಫಸ್ಟು. ಯಾಕೆಂದರೆ ನಾನು ಏನೇ ಮಾಡ್ತೀನಿ ಅಂತ ಹೋದ್ರೂ ಅದರಲ್ಲಿ ನಮಗೆ ಎಷ್ಟೇ ಅನುಭವ ಇದ್ರೂ ಕಲಿಯೋದಿದ್ದೇ ಇರ್ತದೆ. ಸೊ ಹಾಗಾಗಿ ಅಲ್ಲಿ ನಾನು ಟ್ರೈನಿಂಗ್ ತೊಗೊಂಡಾಗ ನಮಗೆ ಉಚಿತವಾಗಿ ಅವರು ಊಟ ವಸತಿ ಜೊತೆಗೆ ತರಬೇತಿ ಕೊಟ್ಟರು 10 ದಿನ. ತುಂಬ ಚೆನ್ನಾಗಿ ಒಳ್ಳೆಯ ನಾಲೆಡ್ಜು ನನಗೆ ಸಿಕ್ತು. ಅದನ್ನು ಬಳಸ್ಕೊಂಡು ಶೆಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಂತ ಹಣದಲ್ಲಿ, ಯಾವುದೇ ಬ್ಯಾಂಕಲ್ಲಿ ಲೋನ್ ಏನು ಮಾಡಿಲ್ಲ. ಒಂದಷ್ಟು ಒಡವೆಗಳಿತ್ತು ಅದೆಲ್ಲ ಇಟ್ಬಿಟ್ಟು ನಾವು ಬ್ಯಾಂಕಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಕೊಟ್ಟರು ಸುಮಾ ಅವರು? ಹಾಂ ಕೊಟ್ಟರು. ಮನೆಯಲ್ಲಿ ಮಾತಾಡಿದ್ವಿ, ಅಪ್ಪ ಅಮ್ಮ ಮನೆಯವರು, ತಮ್ಮ ಇದ್ದಾನೆ, ತಮ್ಮ ಹೆಂಡತಿ, ಎಲ್ಲರೂ ಮಾತಾಡಿ ಆಯ್ತು ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ನೋಡಿದ್ರ ಪರವಾಗಿಲ್ಲ ಸುಮಾ ಅವ್ರೆ, ಅಷ್ಟು ಬೇಗ ಕೊಟ್ಬಿಟ್ರೆ ಒಡವೆನೆಲ್ಲ ತಿನ್ನಂತು. ಹ್ಞೂ, ಈಗ ಅವ್ರಿಗೋಸ್ಕರ ಇರೋದು, ಅವ್ರು ಕೇಳ್ದ ಕೊಡ್ಬೇಕು ತಾನೆ. ಅಲ್ಲಮ್ಮ ನಂಗೆ ಗೊತ್ತಿಲ್ಲ, ಈಗ ನಿಮ್ಮ ಅಪ್ಪ ಅಮ್ಮ ಮಾಡಿಸ್ಕೊಟ್ರೆ ಒಡವೆ ತಾನೆ? ಮತ್ತೆ ಅಂದ್ರೆ ನಿಮಗೆ ನಂಬಿಕೆ ಇತ್ತು? ಈಗ ಅವ್ರು ಯಾರಿಗೆ ಮಾಡ್ತಿರೋದು? ಮಕ್ಕಳು ಹೆಂಡತಿಗೆ. ಈಗ ನಾವು ಕೈ ಜೋಡಿಸ್ಲಿಲ್ಲ ಅಂತಂದ್ರೆ ಅದು ಸಾಧ್ಯ ಆಗುತ್ತಾ? ಈಗ ಅವ್ರ ಕಷ್ಟದಲ್ಲಿ ನಾವು ಕೈ ಹಿಡಿದ್ರೆ ಸುಖದಲ್ಲಿ ಅವ್ರು ಭಾಗಿಯಾಗಲ್ಲ. ಫಸ್ಟ್ ಕಷ್ಟದಲ್ಲಿ ಕೈ ಹಿಡಿದಾಗ ಸುಖದಲ್ಲೂ ಬಗೆಯಕ್ಕ ಅದಕ್ಕೆ ಅರ್ಹತೆ ಇರುತ್ತೆ. ನೋಡಿದ್ರ ಒಳ್ಳೆ ವಿಚಾರ ಕಣಮ್ಮ, ಹೇಳಿ ಚಂದ ಅವರು ಮುಂದುವರಿಸಿ. ಸರ್ ಅದಾದಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ. ಒಂದೂವರೆ ತಿಂಗಳಷ್ಟೊಳಗೆ ಎಲ್ಲ ಕೆಲಸ ಕಂಪ್ಲೀಟ್ ಆಯಿತು. ಕೆಲಸ ಕಂಪ್ಲೀಟ್ ಆದಮೇಲೆ ನಾವು ಮರಿಗಳು ಎಷ್ಟು ಬಂಡವಾಳ ಹಾಕಿದ್ರಿ ಸರ್? ಸುಮಾರು ಒಂದು 6-8 ಲಕ್ಷ. ಅಂದರೆ ಬೋರು ಸೇರಿಸಿ, ಬೋರ್ ಇರಲಿಲ್ಲ ನಮಗೆ, ಯಾಕೆಂದರೆ ಅದು ಮೇವು ಬೆಳೆಯೋದಕ್ಕೆ ನೀರು ಬೇಕೇ ಬೇಕಲ್ಲ, ಹಾಗಾಗಿ ಬೋರ್ ಹೊಸದಾಗಿ ತೆಗೆಸ್ತೀವಿ. ಅಲ್ಲ ಈಗ ಕುರಿನೇ ಯಾಕೆ? ಕುರಿ ಅಂತಂದರೆ ಈಗ ನಾವು ಅಗ್ರಿಕಲ್ಚರಲ್ಲಿ ನಾವು ಆದಾಯ ಮಾಡಬೇಕು ಅಂತ ಹೋದಾಗ ಕುರಿ ಹಸು ಜೊತೆಗೆ ವ್ಯವಸಾಯ ಎಲ್ಲ ಸಮಗ್ರವಾಗಿ ಮಾಡಿದ್ರೆ ಮಾತ್ರ ನಾವು ಲಾಭ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಜಸ್ಟ್ ವ್ಯವಸಾಯನೇ ನಂಬ್ಕೊಂಡಿದ್ರು ನಮ್ಗೆ ಅದರಲ್ಲಿ ಲಾಭ ಮಾಡೋಕ್ಕೆ ಕಷ್ಟ. ಅಥವಾ ಬರೀ ಜಸ್ಟ್ ಕುರಿನೇ ನಂಬ್ಕೊಂಡಿದ್ರು ಅದರಲ್ಲಿ ಲಾಭ ಮಾಡೋದು ತುಂಬ ಕಷ್ಟ. ಹಾಗಾಗಿ ನಾವು ಸಮಗ್ರವಾಗಿ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡಿದಾಗ ಕುರಿ, ಕೋಳಿ, ಮೇಕೆ ಜೊತೆಗೆ ಹಸು ಮತ್ತು ವ್ಯವಸಾಯ ಎಲ್ಲ ಜೊತೆಲಿ ಮಾಡ್ಕೊಂಡು ಹೋಗೋಣ. ಮತ್ತು ನಮ್ಮನ್ನು ತಮ್ಮ ಅಪ್ಪ ಅಮ್ಮ ಎಲ್ಲ ಸಪೋರ್ಟಿವ್ ಆಗಿದ್ದರು ನನಗೆ. ಮಗ ಅಷ್ಟು ಓದಿದ್ದಾನೆ, ಅವನಿಗೆ ಜಾಬ್ ಮಾಡೋಕ್ಕಾಗ್ತಾ ಇಲ್ಲ, ಸೊ ಇಲ್ಲಿ ಊರಲ್ಲಿ ಅವ್ನು ಏನೋ ಅಗ್ರಿಕಲ್ಚರಲ್ಲಿ ತೊಡಸ್ಕೋಬೇಕು ಅಂತಿದ್ದಾನೆ, ಅವ್ನಿಗೆ ಹೆಲ್ಪ್ ಮಾಡೋಣ ಅಂತೇಳಿ ಅವರು ನನಗೆ ಸಹಾಯ ಮಾಡಿದ್ರು. ಸೊ ಅವರ ಸಹಾಯದ ಜೊತೆಗೆ ನಾನು ನನ್ನ ನಾಲೆಡ್ಜನ್ನು ಯೂಸ್ ಮಾಡ್ಕೊಂಡು ಮಾಡ್ತಾ ಸ್ಟಾರ್ಟ್ ಮಾಡಿದೆ. ಎಷ್ಟು ವರ್ಷ ಆಯ್ತು ಶುರು? ಸರ್, 4 ವರ್ಷ ಕಂಪ್ಲೀಟ್ ಆಯಿತು. ಈಗ ರೋಡ್ ಸೈಡಲ್ಲಿ ತರಬೇತಿ ತೊಗೊಂಡ್ರಿ, ತಗೊಂಡಿದ್ದೆ, ನಿಮ್ಮದೇ ಹಣವನ್ನು ಹಾಕ್ಕೊಂಡ್ರಿ, ಈಗ ನಿಮ್ಮ ಜಮೀನಲ್ಲೇ ಶುರು ಮಾಡಿದ್ದ? ಹೌದು ಸರ್, ನಮ್ದೇ ಸ್ವಂತ ಜಮೀನು. ಎಷ್ಟಿತ್ತು ಜಮೀನ್ ಸರ್? ನಮ್ದು ಒಣ ಭೂಮಿ 1-2 ಎಕರೆ ಇದೆ, ನೀರಾವರಿ ಭೂಮಿ 1 ಎಕರೆ ಇದೆ. ಅದರಲ್ಲಿ ಒಣ ಭೂಮಿ ಒಂದೇ ಕಡೆ ಇಲ್ಲ, ನಮ್ದು ಒಂದು 15 ಗುಂಡೆ ಒಂದ್ ಕಡೆ ಇದೆ, ಇನ್ನು ಉಳಿದಿದ್ದು ಒಂದ್ ಕಡೆ ಇದೆ. ಸೊ ಹಾಗಾಗಿ ನಾವು ಎಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ದು ಜಾಸ್ತಿ ಭೂಮಿ ಇದೆಯಲ್ಲ, ಅಲ್ಲಿ ನೀರು ಬರ್ತಾ ಇಲ್ಲ, ಮುಂಚೆ ಎಲ್ಲ ಬೋರ್ ತೆಗೆಸಿದ್ವಿ ಎಲ್ಲ ಫೇಲ್ ಆಗಿದೆ. ಸೊ ಅದಕ್ಕೋಸ್ಕರ ಕಡಿಮೆ ಭೂಮಿ ಇದ್ರ ಪರವಾಗಿ ನಮ್ಗೆ ಶೆಡ್ ಮಾಡಕ್ ಜಾಗ ಆದ್ರೆ ಸಾಕು, ಒಂದು 10 ಗುಂಡೆ ಮೇವು ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ತೆಗೆಸಿದ್ವಿ, 15 ಗುಂಡೆ ಇತ್ತಲ್ಲ ಅಲ್ಲಿ. ಸೊ ನೀರು ಚೆನ್ನಾಗಿ ಬಂತು, ಅಲ್ಲಿ ಮೇವು ಹಾಕೊಂಡು ಅಲ್ಲೇ ಶೆಡ್ ಮಾಡಿದ್ವಿ. 4 ವರ್ಷ ಸ್ಟಾರ್ಟಿಂಗ್ ನಾನು ಮೇಕೆಗಳು ಮಾಡಿದೆ ಸರ್, ಮೇಕೆಗಳು ಮಾಡಿದೆ, ಅಲ್ಲಿ ಎಲ್ಲ ನಾಟಿ ಮೇಕೆಗಳು 2-3 ಮರಿ ಹಾಕೋಂಥದ್ದು ಮಾಡಿದೆ. ಬಟ್ ಮರಿ 2-3 ಕೊಡೋದು, 6-8 ತಿಂಗಳಾದ್ರೂ ಚಿಕ್ಕ ಚಿಕ್ಕ ಮರಿ ಥರನೇ ಇರೋದು, ಅದು ಡೆವಲಪ್ಮೆಂಟ್ ಆಗಲೇ ಇಲ್ಲ. ನಾವು ವೆಟನರಿ ಡಿಪಾರ್ಟ್ಮೆಂಟಲ್ಲಿ ಡಾಕ್ಟ್ರುಗಳು ಮತ್ತು ನನ್ನ ಟ್ರೈನಿಂಗ್ ಅನುಭವ ಎಲ್ಲ ಮಾಡಿದ್ರೂ ಡೆವಲಪ್ಮೆಂಟ್ ಬರಲೇ ಇಲ್ಲ. ಸೊ ಅವಾಗ ಏನಾಗ್ತಾಯಿದೆ ಮಿಸ್ಟೇಕ್ ಅಂತ ಯೋಚನೆ ಮಾಡಿದಾಗ, ಓಕೆ ಮೇಕೆಗಳು ಓಡಾಡ್ಕೊಂಡು ಮೇಯಬೇಕು, ಸ್ಟಾಲ್ ಫೀಡ್ಗೆ ಸೆಟ್ ಆಗ್ತಾಯಿಲ್ಲ ಅಂತ ಇತ್ತು. ನಾವು ಒಂದೇ ಕಡೆ ಕಟ್ಟು ಮೇಯಿಸೋದಲ್ವಾ, ಹೊರಗಡೆ ಬಿಡೋದಿಲ್ಲ. ಸೊ ಅವಾಗ ಏನಾಯಿತು, ಅದಕ್ಕೆ ಹಾಲು ಚೆನ್ನಾಗಿ ಬರಲಿಲ್ಲ, ಹಾಲು ಚೆನ್ನಾಗಿ ಯಾವಾಗ ಬರಲಿಲ್ಲ, ಮರಿಗಳು ಡೆವಲಪ್ಮೆಂಟ್ ಆಗಲಿಲ್ಲ. ಸೊ ಇದು ನನಗೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ಬಿಡ್ತು. ಮೊದಲಿದ್ದು ಸಹ ಕಳ್ಕೊಳ್ಳೋಕೆ ಸ್ಟಾರ್ಟ್ ಆಗಿತ್ತು ನಾನು ಆಲ್ರೆಡಿ. ಅವಾಗ ಏನು ಮಾಡಿದೆ ನಾನು, ಇಲ್ಲ ಇದರಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಾಗತ್ತೆ ಅಂತೇಳಿ ಮೇಕೆಗಳೆಲ್ಲ ಖಾಲಿ ಮಾಡಿಬಿಟ್ಟೆ, ಟಗರುಗಳ ಸಾಕಾಣಿಕೆ ಸ್ಟಾರ್ಟ್ ಮಾಡಿದೆ ಸರ್. ಸೊ ಅಲ್ಲಿಂದ ನಂದು ಜರ್ನಿ ಸ್ಟಾರ್ಟ್ ಆಯಿತು. ದೊಡ್ಡ ಮಟ್ಟದಲ್ಲಿ ಲಾಭ ಮಾಡಿದೆ, ಒಂದು ಬಕ್ರೀದ್ ಬ್ಯಾಚ್ ಮಾಡಿದೆ ಸ್ಟಾರ್ಟಿಂಗು. ಸ್ವಲ್ಪ ಹೇಳಿ ಟಗರು ಅಂತಂದರೆ ಸರ್? ಟಗರು ಅಂದರೆ ನಾನು ಬಳ್ಳಾರಿ ಹೊಸಪೇಟೆ ಹತ್ರ ಒಂದು ಕೂಕುನಪಾಳ್ಯ ಅಂತ ಸಂತೆ ನಡೀತದೆ ಸರ್, ಹೆಚ್ಚು ಕಡಿಮೆ ನನ್ನ ಪ್ರಕಾರ ಕರ್ನಾಟಕದಲ್ಲಿ ಅತಿ ದೊಡ್ಡ ಸಂತೆ ಅದು. ಸೊ ಅಲ್ಲಿ ನಾನು ಮರಿಗಳನ್ನ, ಈ ಕೆಂಗುರಿ ಮರಿಗಳು ಅಂತ ಬರ್ತದೆ, ಅದನ್ನು ಆಯ್ಕೆ ಮಾಡಿ ಒಂದು 2-2.5 ತಿಂಗಳು ಮರಿಗಳನ್ನ ತರ್ತೀನಿ. ಸೊ ಅದನ್ನು ಬಕ್ರಿ ತನಕ ಮೇಯಿಸ್ತೀನಿ, ಒಂದು 8-10 ತಿಂಗಳು ಮೇಯಿಸ್ತೀನಿ. ಅದು ನಾನು ಒಂದು 8-9 ಸಾವಿರ ಆಸ್ಪಾಸಲ್ಲಿ ತಂದಿರ್ತೀನಿ ಮರಿನ. ನಾ ಬಕ್ರೀದಿಗೆ ಮಾರುವಾಗ 20-22 ಸಾವಿರಕ್ಕೆ ಮಾರ್ತೀನಿ. ಸೊ ಇಲ್ಲಿ ನನಗೆ ನಡುವೆ ಒಂದು 5,000 ಖರ್ಚಾಗಿರ್ತದೆ ಮರಿಗೆ, ಅದಕ್ಕೆ ಮೇವು ತಿಂಡಿ ಅದೆಲ್ಲ. ಸೊ ಇನ್ನೊಂದು 5-7 ಸಾವಿರ ರೂಪಾಯಿ ನನಗೆ ಮರಿನಲ್ಲಿ ಉಳಿತದೆ. ಸೊ ಒಂದು 50-60 ಮರಿ ನಾನು ವರ್ಷಕ್ಕೆ ಮಾರಿದ್ರೆ ಸೊ ನನಗೆ ಅಲ್ಲಿ ಒಂದು 4-5 ಲಕ್ಷ ತನಕನೂ ಲಾಭ ಸಿಗುತ್ತೆ, ನಮ್ಮ ಖರ್ಚೆಲ್ಲ ಕಳೆದು. ಸೊ ಈ ಥರ ಸ್ಟಾರ್ಟ್ ಮಾಡಿದೆ, ಅದು ನನಗೆ ಒಳ್ಳೆ ಮಟ್ಟದಲ್ಲಿ ಲಾಭ ಸಿಗುತ್ತೆ, ನಮ್ಮ ಶ್ರಮಕ್ಕೆ ತಕ್ಕಾಗಿ ನಡೀತದೆ ಅಂತೇಳಿ ನನಗೆ ಅನ್ನಿಸ್ತು. ಸೊ ಅದಾದಮೇಲೆ ಇದು 3ನೇ ಬ್ಯಾಚ್, ಈಗಲೂ ನನ್ನ ಹತ್ರ 40 ಟಗರುಗಳಿದೆ, ಸ್ವಲ್ಪ ಮಾರಿದ್ದೀನಿ, ಇನ್ನು ಉಳಿದಿದ್ದು ಸ್ವಲ್ಪ ಇದೆ ಮಾರೋದ್ರಲ್ಲಿ ಇದ್ದೀನಿ, ಇನ್ನು ಬಕ್ರೀದು 7ನೇ ತಾರೀಕು. ಸೊ ಅಲ್ಲಿವರೆಗೂ ಕೂಡ ನಡೀತದೆ. ಮಾರ್ಕೆಟಿಂಗು ಮೊದಲನೇ ವರ್ಷ ಆದರೂ ಟಗರದು ಮಾರ್ಕೆಟಿಂಗ್ ಕಷ್ಟ ಆಯಿತು ನನಗೆ. ಆಮೇಲೆ ನಾನು ಲಿಂಕ್ಗಳನ್ನ ಇಟ್ಕೊಂಡು ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡಿದೆ. ಈಗ ಒಳ್ಳೆ ಮೈಸೂರಿಂದ ಇರ್ಬೋದು, ಕುಶಾಲ ನಗರ ಇರ್ಬೋದು, ಹುಣಸೂರು, ಪಿರಿಯಾಪಟ್ಟಣ, ಕೆ ಆರ್ ನಗರ ಸುತ್ತಮುತ್ತ ಎಲ್ಲ ಕಡೆಯಿಂದ ನನಗೆ ಮುಸ್ಲಿಮ್ಸ್ ಪರಿಚಯ ಇದ್ದಾರೆ. ಸೊ ಎಲ್ಲರಿಗೂ ನಾನು ವರ್ಷಕ್ಕೆ ಇಷ್ಟು ಅಂತ ಟಗರುಗಳನ್ನ ಮುಂಚೆನೆ ಒಪ್ಕೊಂಡು ಮೇಯಿಸಿ ಕೊಡ್ತೀನಿ. ಸೊ ಒಳ್ಳೆ ಆದಾಯ ಇದೆ, ಮಾಡ್ತಾ ಇದ್ದೀನಿ ಸರ್. ಸರಿ, ನೀವು ಹೋಗ್ತೀರಾ ಟಗರುಗಳನ್ನು ಖರೀದಿ ಮಾಡ್ಕೊಂಬರಕ್ಕೆ ಬಳ್ಳಾರಿಗೆ? ಇಲ್ಲ, ಹೋಗೋದಿಲ್ಲ, ಮಕ್ಕಳಿದ್ದಾರೆ. ಹೌದಾ? ಚಿಕ್ಕ ಮಕ್ಕಳಿದ್ದಾರೆ. ಏನ್ ಮಾಡ್ತಾರೆ ಮಕ್ಕಳು? ಎಷ್ಟು ವಯಸ್ಸು? ಒಬ್ಬಂಗ 6 ವರ್ಷ, ಒಬ್ಳಿಗೆ 2 ವರ್ಷ. ಓ, ಇನ್ನು ಚಿಕ್ಕ ಮಕ್ಕಳು. ಆಯ್ತು, ಅಂದ್ರೆ ಈಗ ನೀವು ಕುರಿ ಮೇಕೆ ಟಗರು ಸಾಕಿರೋ ಜಾಗಕ್ಕಾರು ಹೋಗ್ತೀರಾ? ಹೋಗ್ತೀರಾ? ಹೇಗಿದೆ ನಿಮ್ ಶೆಡ್ ಒಂಚೂರು ಹೇಳಿ. ಮಾಮೂಲಿ ಚೆನ್ನಾಗಿದೆ. ಅಲ್ಲ, ನಿಮ್ ಪ್ರಕಾರ ವರ್ಣಿಸಿ ಅಮ್ಮ, ಅದು ಹೇಗಿದೆ, ಹೇಗೆ ಕಟ್ಟಿದ್ದಾರೆ? ನೀವು ಬೇರೆ ಕಡೆ ಏನಾದ್ರು ಹೋಗಿ ನೋಡಿದ್ದೀರಾ ಕುರಿ ಮೇಕೆ ಹೇಗೆ ಸಾಕ್ತಾರೆ? ಎಲ್ಲ ನೋಡಿಲ್ಲ, ನಮ್ಮಲ್ಲೇ ನೋಡಿದ್ದು. ಹೇಗೆ ಕಟ್ಟಿದ್ದಾರೆ ಶೆಡ್, ಚೆನ್ನಾಗಿದೆಯಾ? ಚೆನ್ನಾಗಿದೆ. ಅದೇ ಕೆಳಗಡೆ ಎಲ್ಲ ಕಸ ತೊಡೋಕ್ಕೆ ನೀಟಾಗಿ ಇದು ಮಾಡಿದ್ದಾರೆ, ಮೇಲ್ಗಡೆ ಎಲ್ಲ ಮಾಮೂಲಿ ಕಸ ಎಲ್ಲ ಬೀಳೋಕೆ ಮಾಮೂಲಿ ಇದ್ರ ಥರ ಹಾಕಿದ್ದಾರೆ, ಅಟ್ಟಣಿಗೆ ಥರ. ಅದನ್ನ ಕೆಳಗಡೆ ನಮ್ಮ ಅತ್ತೆ ಇದ್ದಾರೆ, ನಮ್ಮ ಅತ್ತೆನೇ 3 ದಿನಕ್ಕೊಂದ್ಸಲ ಹೋಗಿ ಕ್ಲೀನ್ ಮಾಡ್ತಾರೆ. ನೀವು ಮಾಡಲ್ವ? ನಾವೇನು ಹೋಗಲ್ಲ, ಇವ್ರು ನೋಡ್ಕೋತಾರೆ, ಇವರು ಕಾಲೇಜ್ನು ನೋಡ್ಕೋತಾರೆ, ಮಾಮೂಲಿ ಶೆಡ್ನು ನೋಡ್ಕೋತಾರೆ. ಕಾಲೇಜ್ ಅಂದ್ರೆ? ಕಾಲೇಜ್ ಅಂದ್ರೆ ಪಿಯು ಕಾಲೇಜ್ ಗೆಸ್ಟ್ ಲೆಕ್ಚರ್ ಆಗಿ ಹೋಗ್ತಾ ಇದ್ದಾರೆ. ಸರ್, ಅದಾದ್ಮೇಲೆ 1 ವರ್ಷ ಆಯ್ತು ಕೊರೋನಾ ಮುಗೀತಲ್ಲ, ಸೊ ನೆಕ್ಸ್ಟ್ ಪುನಃ ನನಗೆ ಅದೇ ಕಾಲೇಜಿಂದ ಕರೆ ಬಂತು. ಸೊ ನಾನು 9:30-2:30 ನನ್ನ ಕಾಲೇಜ್ ಟೈಮಿಂಗ್ಸು. ಏನು ಮಾಡ್ತೀನಿ ಅಂದರೆ ಬೆಳಿಗ್ಗೆ 6:30-6:30 ನನ್ನ ಕೆಲಸ ಸ್ಟಾರ್ಟ್ ಮಾಡಿದ್ರೆ 8:00 ನಾನು ಮರಿಗಳಿಗೆ ತಿಂಡಿ ಕೊಟ್ಟು ನೀರಿಟ್ಟು ಮೇವನ್ನು ಕಟ್ ಮಾಡಿ ಚಾಫ್ ಕಟ್ರಲ್ಲಿ ಕಟ್ ಮಾಡಿ ಇಟ್ಬಿಡ್ತೀನಿ. ನಮ್ಮ ತಾಯಿ ಏನು ಮಾಡ್ತಾರೆ, ಅವರು 10:00 ಹೋಗಿ ಮೇವೆಲ್ಲ ಹಾಕಿ 12 ಗಂಟೆ ತನಕ ಅಲ್ಲೇ ಇರ್ತಾರೆ. ಅವ್ರು ವಾಪಸ್ ಬರ್ತಾರೆ. ಬಂದಾದ್ಮೇಲೆ ನಾನು 2:30 ಕಾಲೇಜ್ ಮುಗಿತದಲ್ಲ, ನಾನು ಊಟ ಮಾಡಿಕೊಂಡು ಮನೆಯಿಂದ ಹೋದರೆ ಇನ್ನು ಪುನಃ 7:30 ತನಕ ಅಲ್ಲಿರ್ತೀನಿ ನಾನು, ಅದ್ರ ಜೊತೆಗೆ ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಮೇಡಮ್, ಏನೇನು ಕೆಲಸ ಸುಮಾರು? ನಮ್ದೇನಿ, ಲೈಫ್ ಹೌಸ್ ವೈಫ್. ಅಲ್ಲ, ಅದು ಕರೆಕ್ಟ್ ಅಮ್ಮ. ವ್ಯವಸಾಯಕ್ಕೆ ಅವ್ರಿಗೆ ಹೇಗೆ ಸಹಾಯ ಮಾಡ್ತಾ ಇದ್ದೀರಿ ಅಂತ? ನಾವೇನು ಹೋಗಲ್ಲ ಅಲ್ಲಿಗೆ, ಫಾರ್ಮ್ ಹತ್ರ ಏನು ಹೋಗಲ್ಲ, ಮನೆ ಹತ್ರನೇ. ಮನೆಯಲ್ಲಿ ಮಕ್ಳು ಇನ್ನು ಚಿಕ್ಕವರಲ್ವಾ, ಅದಕ್ಕೆ ಏನು ಹೋಗಲ್ಲ, ಅವರೇ ನೋಡ್ಕೊತಿದ್ದಾರೆ. ಮನೆಯಲ್ಲಿ ಏನೇನು ಮಾಡ್ತೀರಿ ಕೆಲಸ? ಮಾಮೂಲಿ ಮನೇಲಿ ಅಡುಗೆ, ಮಕ್ಕಳು ನೋಡ್ಕೊಳ್ಳೋದು, ಪಾತ್ರೆ ತೊಳೆದು, ಬಟ್ಟೆ ತೊಳೆದು ಅಷ್ಟೇ. ಮನೆಯಲ್ಲಿ ಏನಾದರೂ ಸಣ್ಣ ಕೈತೋಟದ ಥರ ಏನಾದ್ರು ಮಾಡ್ಕೊಂಡಿದ್ರಾ, ಅಥವಾ ಮನೆಯಲ್ಲಿ ಹಸುಗಳನ್ನು ಏನಾದರೂ ಸಾಕಿದ್ದೀರಾ? ಹಾಂ, ಹಸು ಇದೆ. ಎಮ್ಮೆಗಳಿದೆಯಾ? ಎಮ್ಮೆ ಇಲ್ಲ. ಇದೆಲ್ಲ ಹಸು, ಕೋಳಿ ಎಲ್ಲ ಅಲ್ಲೇ ಸಾಕಿದ್ದಾರೆ. ಅಲ್ಲೇ ಸಾಕ? ನಾಟಿ ಕೋಳಿ 100 ಇದ್ದಾವೆ, ಅಲ್ಲೇ ನೋಡ್ಕೋತಾರೆ ಅವರೇ. ಹೌದಾ? ಬೇಕು ಅಂದಾಗ ತಗೊಂಬರ್ತಾರೆ ಮನೆಗೆ? ಮನೆಗೆ ತರ್ತಾರೆ, ಅಲ್ಲೇ ಯಾವ್ದಾದ್ರು ಕೇಳಿದ್ರೆ ಕೊಡ್ತಾರೆ. ಅಲ್ವಾ? ಅಂದ್ರೆ ನಿಮ್ಮ ಮನೆಯಲ್ಲಿ ಹಸು ಒಂದು ಇಟ್ಕೊಂಡಿದ್ದೀರಾ? ಹಸು. ಹಾಲು ಕರೆಯೋದೆಲ್ಲ ಯಾರು? ಅತ್ತೆನೇ? ಅತ್ತೆನೇ ಮತ್ತೆ ಇವರು. ಹೌದಾ? ನಿಮಗೆ ಕಲಿಬೇಕು ಅಂತ ಏನು ಅನ್ನಿಸ್ತಿಲ್ಲ? ಕರಿತೀವಿ, ಆದ್ರೆ ಹಸು ಕೊಡಲ್ಲ ಅಷ್ಟೇನೆ. ಯಾಕೆ? ಅದು ಓದಿತ್ತೆ, ಅದು ಒಂದಿಬ್ಬರಿಗೆ ಸೆಟ್ ಆಗ್ಬಿಟ್ಟಿದೆ. ಅದು ಅಮ್ಮ ಅಥವಾ ನಾನು, ಇಲ್ಲ ನನ್ನ ತಮ್ಮ. ಅಷ್ಟೇನೆ. ನೀವು ಸೆಟ್ ಮಾಡ್ಕೋಬೇಕಿತ್ತು ಪ್ರೀತಿಯಿಂದ ಮಾತಾಡಿಸಿ. ಇಲ್ಲ, ನಾನು ಅವ್ರು ಯಾರು ಇಲ್ಲ ಅಂತಂದ್ರೆ ನಾನು ಉಲ್ ಹಾಕೋದು, ನೀರು ತರೋದು, ಆದ್ರೂ ನನಗೆ ಗುದಿಯುತ್ತೆ ಅಲ್ವಾ? ನೋಡಿದ್ರ ಮತ್ತೆ ಹೇಳ್ಬೇಕು ಯಜಮಾನ್ರಿಗೆ, ನೋಡ್ರಿ ನಂಗೆ ಗುದಿಯುತ್ತಿದ್ದು ಅಂತ. ಅದಕ್ಕೆ ನಾವೇನು ಮಾಡಲ್ಲ, ಅತ್ತೆ ನೋಡ್ಕೋತಾರೆ. ಇನ್ನು ಅವ್ರು ಇಲ್ಲ ಅಂತಂದ್ರೆ ನೀರು ತರೋದು, ಹುಲ್ಲು ಹಾಕೋದು ನೋಡ್ಕೋತೆ ಅಲ್ವಾ? ಅಂದ್ರೆ ವ್ಯವಸಾಯ ಎಲ್ಲ ಕೆಲಸನೂ ಮಾಡಕ್ ಬರುತ್ತೆ, ಮಾಡಿಸ್ತಾ ಇಲ್ಲ. ಮಾಡಿಸ್ತಾ ಇಲ್ಲ ಅಷ್ಟೇ. ಲವ್ ಮ್ಯಾರೇಜ್ ಆಗಿರೋದು. ಸರಿ ಚಂದ ಅವರು, ಈಗ ನೀವು ಮೊದಲಿಗೆ ಮೇಕೆ ಸಾಕಿದ್ರಿ? ಮೇಕೆ ಸಾಕಿದ್ರಿ ಸರ್. ಅದರಲ್ಲಿ ಈಗ ಟಗರನ್ನ ಸಾಕ್ತಾ? ಟಗರ್ ಸಾಕಾಣಿಕೆ ಇದೆ. ಅದು ಒಂದೇನಾ ಅಥವಾ ಬೇರೆ? ಸರ್, ನಾಟಿ ಕೋಳಿ ಇದೆ, ಹಸು ಇದೆ, ಮತ್ತೆ ಕೃಷಿ ಮಾಡ್ತೀವಿ ನಾವು. ಅದರಲ್ಲಿ ಮುಂಗಾರಲ್ಲಿ ಅಲಸಂದೆ ಬಿತ್ತನೆ ಮಾಡ್ತೀವಿ, ಒಣ ಭೂಮಿನಲ್ಲಿ. ನೀರಾವರಿ ಭೂಮಿನಲ್ಲಿ ನಾವು ಜಸ್ಟ್ ವ್ಯವಸಾಯಕ್ಕೋಸ್ಕರ ಮಲ್ಚಿಂಗ್ ಮಾಡೋದಕ್ಕೆ ಒಂದಷ್ಟು ಬೀಜಗಳನ್ನ ಬಿತ್ತನೆ ಮಾಡಿ ಅದನ್ನ ಅಲ್ಲೇ ಭೂಮಿಗೆ ಸೇರಿಸ್ಬಿಡ್ತೀವಿ. ಇನ್ನು ಹಿಂಗಾರಲ್ಲಿ ಭತ್ತ ನೀರಾವರಿ ಭೂಮಿನಲ್ಲಿ, ಇಲ್ಲಿ ರಾಗಿ, ಹುರುಳಿ ಮತ್ತು ಮೆಕ್ಕೆಜೋಳ ಇದೆಲ್ಲ ಬೆಳಿತೀವಿ. ಅದರಿಂದ ಏನು ಬರುತ್ತೆ ಆದಾಯ, ಅದು ಮನೆಗೆ. ಇಲ್ಲಿ ನಾನು ಕುರಿ ಸಾಕಾಣಿಕೆಯಲ್ಲಿ ಏನು ಆದಾಯ ಮಾಡ್ತೀನಿ, ಅದನ್ನು ದೊಡ್ಡ ಮಟ್ಟದಲ್ಲಿ ಬಂಡವಾಳ ಸಂಗ್ರಹಣೆ ಮಾಡಿ ಇನ್ನೂ ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನನ್ನ ಉದ್ದೇಶ. ಈ ಶೆಡ್ ಯಾವ ರೀತಿ ಮಾಡಿದ್ದೀರಿ ಸರ್? ಅದು 20-30 ಅಳತೆ ಇದೆ, ಅಡ್ಡ 20 ಇದೆ, ಉದ್ದ 30 ಅಡಿ ಇದೆ. ಕೆಳಗಡೆ ಭೂಮಿಯಿಂದ ಸುಮಾರು 6 ಮಟ್ಟಕ್ಕೆ ನಾನು ಪಿಲ್ಲರ್ ಹಾಕ್ಬಿಟ್ಟು ಅದನ್ನು ಅಟ್ಟ ಮಾಡಿದ್ದೀನಿ. ಸೊ ಯಾರು ನಡ್ಕೊಂಡು ಹೋದ್ರೂ ದೊಡ್ಡವರು ಅಲ್ಲಿ ಇಟ್ಕೋಬಾರ್ದು ಅಟ್ಟ ಅದು, ಅವ್ರಿಗೆ ಯಾಕೆ ಕಸ ಎಲ್ಲ ಕ್ಲೀನ್ ಮಾಡ್ಬೇಕಲ್ಲ ನಾವು. ಮತ್ತು ನಾಟಿ ಕೋಳಿ ಇದೆ ಕೆಳಗಡೆ, ಕೆಳಗಡೆ ನಾಟಿ ಕೋಳಿ ಇರೋದ್ರಿಂದ ಏನು ತೊಂದರೆ ಆಗಬಾರ್ದು ಕೋಳಿಗೂ, ಮತ್ತು ಟಗರುಗಳಿಗೂ ಏನೂ ಪ್ರಾಬ್ಲಮ್ ಆಗಬಾರ್ದು. ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಕಸದಿಂದ ಅದಷ್ಟು ಟಗರುಗಳು ಹೆಲ್ದಿಯಾಗಿರ್ತವೆ. ಹಾಗಾಗಿ 6-8 ಅಟ್ಟ ಮಾಡಿಸಿದ್ದೀನಿ, ಅಟ್ಟ ಮಾಡಿಸಿ ಕೆಳಗಡೆ ನಾಟಿ ಕೋಳಿ ಬಿಟ್ಟಿದ್ದೀನಿ. ಮೇಲ್ಗಡೆ 60-80 ಮರಿ ಮೇಯೋ ಥರ ಫೀಡರ್ ಇಟ್ಟು ಸೆಟಪ್ ಮಾಡಿದ್ದೀನಿ. ಸೊ ಅಲ್ಲೇನು ಮಾಡುತ್ತೆ ಅಂದರೆ ಟಗರುಗಳು ಚಿಕ್ಕದರಲ್ಲಿ ಏನು ಸಮಸ್ಯೆ ಆಗಲ್ಲ, ಸ್ವಲ್ಪ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಅದು ಗುದ್ದಿಯೋದು ಗಲಾಟೆ ಮಾಡೋದೆಲ್ಲ ಮಾಡ್ತದೆ. ಹಾಗಾಗಿ ಪಾರ್ಟಿಷನ್ ಮಾಡಿದ್ದೀನಿ, 6 ಪಾರ್ಟಿಷನ್ ಇದೆ. ಯಾವ್ದು ತುಂಬ ಗಲಾಟೆ ಮಾಡ್ತದೆ ಅದನ್ನು ಒಂದು ಕಡೆ ಪಾರ್ಟಿಷನ್ ಇಟ್ಟಿರ್ತೀವಿ, ಸ್ವಲ್ಪ ಸ್ಮೂತ್ ಆಗಿರೋದನ್ನು ಒಂದು ಕಡೆ ಇಟ್ಟಿರ್ತೀವಿ, ಮತ್ತು ಚಿಕ್ಕದು ದೊಡ್ಡದು ಸಪ್ರೇಟ್ ಮಾಡ್ತೀವಿ. ನಾವು ತಿಂಡಿ ಕೊಟ್ಟಾಗ ಏನು ಮಾಡ್ತದೆ, ದೊಡ್ಡದು ತುಂಬ ಜಾಸ್ತಿ ತಿನ್ಬಿಡ್ತದೆ, ಚಿಕ್ಕದು ಕೊಡಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಒಂದು ಏಜಲ್ಲಿ ಇರತಕ್ಕಂಥದ್ದನ್ನು ಒಂದು ಕಡೆ ಇಡಬೇಕು, ಇನ್ನೊಂದು ಏಜಲ್ಲಿ ಇರೋದನ್ನು ಒಂದು ಕಡೆ ಇಡಬೇಕು. ಅವಾಗ ಏನಾಗುತ್ತೆ, ಅದಕ್ಕೆ ಕರೆಕ್ಟಾಗಿ ಫೀಡ್ ಮಾಡ್ಬೋದು ನಾವು, ಇದಕ್ಕೂ ಕರೆಕ್ಟಾಗಿ ಫೀಡ್ ಮಾಡ್ಬೋದು, ಒಂದೇ ರೀತಿ ಗ್ರೋತ್ ಬರ್ತವೆ. ಕೈ ಮೇಲ್ಗಡೆ ಶೀಟ್ ಏನು ಹಾಕಿದಿರಿ ಸರ್? ಮೇಲ್ಗಡೆ ಕೂಲಿಂಗ್ ಶೀಟ್ ಇಟ್ಟಿದ್ದೀನಿ, ಮಾಮೂಲಿ ಇದು ತೆಗೆದು ವೆಲ್ಡಿಂಗ್ ಮಾಡಿಸಿದ್ದೆ, ಎಲ್ಲ ಕಬ್ಬಿಣದಲ್ಲೇ ಮಾಡಿರೋದು. ಕೆಳಗಡೆ ಪಿಲ್ಲರ್ ಮಾತ್ರ ಸಿಮೆಂಟ್ ಪಿಲ್ಲರ್. ಅದು ಆಯ್ತು. ಈ ಸಿಮೆಂಟ್ ಪಿಲ್ಲರ್ ಮೇಲೆ ಅಟ್ಟಣಿಗೆ ಮಾಡಿ, ಅದು ಎಲ್ಲ ನೀಲಗಿರಿ ಮರಗಳಿಂದ ಮಾಡಿರೋದು. ನೀಲಗಿರಿ ಮರಗಳಿಂದ ಮಾಡಿದ್ದೀವಿ. ಅದು ಸೈಜು 1.5 2 ಸೈಜಲ್ಲಿ ರಿಪರ್ನ ಕಟ್ ಮಾಡಿಸ್ಬಿಟ್ಟು ನೀಟಾಗಿ ಮಳೆ ಹೊಡೆದು ಕಾಲೆಲ್ಲ ಒಳಗಡೆ ಹೋಗುದು ಆ ಥರ ಎಲ್ಲ ಏನು ಇಲ್ಲ. ಕರೆಕ್ಟಾಗಿ ಕಾಲುಗಿಲ್ಲ ಏನು ಸಿಗಾಕೋಬಾರ್ದು, ಮತ್ತೆ ಇಕ್ಕಿ ನೀಟಾಗಿ ಬಿದ್ದೋಗ್ಬೇಕು ಕೆಳಗಡೆ. ಆ ಥರ ಮಾಡಿದ್ದೀವಿ ನೀಟಾಗಿ. 4 ವರ್ಷ ಆಯಿತು, ಏನು ಪ್ರಾಬ್ಲಮ್ ಆಗಿಲ್ಲ, ಚೆನ್ನಾಗಿದ್ದಾವೆ, ನಡೀತಾ ಇದೆ. ಅಂದರೆ ಮಾಮೂಲಿ ಕುರಿ ಸಾಕಾಣಿಕೆನ ಮಾಡಬೇಕು ಅಂತ ಏನು ಅನ್ನಿಸ್ತಿಲ್ವ ಇದುವರೆಗೂ ನಿಮಗೆ? ಮರಿ ಹಾಕುವಂಥ ಕುರಿಗಳನ್ನು ಸಾಕುವಂಥದ್ದು ಅದು ಬ್ರೀಡಿಂಗ್ ಮಾಡಬೇಕು ಅಂದರೆ ಸರ್ ನಮ್ಗೆ ಹೆಂಗಾಗುತ್ತೆ ಅಂದರೆ, ಟಗರು ಸಾಕ್ತೀವಲ್ಲ ಆ ಥರ ನಾವು ಒಂದು ಕಡೆ ಇಟ್ಟು ಸಾಕೋಕ್ಕಾಗಲ್ಲ. ಹೆಣ್ಣು ಕುರಿ ಸಾಕ್ತೀವಿ ಅಂದಾಗ ಅದು ಫ್ರೀಯಾಗಿ ಮೇಯ್ಕೊಂಬರ್ಬೇಕು ನಮಗೆ. ಒಂದು ಕಡೆ ಇಟ್ಟು ಸಾಕ್ತೀವಿ ಅಂತಂದರೆ ಖರ್ಚು ಬರುತ್ತೆ ನಮಗೆ. ಬಟ್ ಹೆಣ್ಣು ಕುರಿಗಳನ್ನ ನಾವು ಹೊರಗಡೆ ಮೇಯಿಸ್ಕೊಬಂದು ಇಲ್ಲಿ ನಾವು ಕೊಟ್ಟಿಗೆ ಕೂಡ ಹಾಕೊಂಡು ಪುನಃ ಬೆಳಗ್ಗೆ ಮೇಯಿಸ್ಕೊಬಂದು ಈ ಥರ ಮಾಡಿದ್ರೆ 0 ಖರ್ಚಲ್ಲಿ ಮರಿಗಳು ಬರ್ತಾ ಇರ್ತದೆ. ಅದನ್ನು ಮಾಡ್ತೀವಿ ಅಂತ ಡಿಸೈಡ್ ಮಾಡಿದ್ರೆ ದೊಡ್ಡ ಮಟ್ಟದಲ್ಲೇ ಮಾಡಬೇಕು, 100-200 ಈ ಥರ ಇಟ್ಕೊಂಡು ಮಾಡಬೇಕು. ಅದನ್ನು ಒಂದು ಕಡೆ ಇಟ್ಟು ಸಾಕೋದು ತುಂಬ ಖರ್ಚಾಗುತ್ತೆ, ನಮಗೇನು ಸಿಗೋದಿಲ್ಲ ಲಾಭ ಅಂತ. ಬಟ್ ಟಗರ್ಗಳು ಹಂಗಲ್ಲ, ನೀವು ಅದನ್ನು ಬಿಟ್ಟಾದರೂ ಮೇಯಿಸಿ ಅಥವಾ ಒಂದು ಕಡೆನಾದರೂ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ, ಚೆನ್ನಾಗಿ ತಿನ್ನುತ್ತೆ, ಬೆಳೆಯುತ್ತೆ, ನಮಗೆ ಒಂದು ಮರಿಗೆ ಇಷ್ಟು ಅಂತ ಲಾಭ ಉಳಿತದೆ, ಏನು ತೊಂದರೆ ಇಲ್ಲ. ನಾವು ಏನು ತಂದಿರ್ತೀವಿ, ಬಂಡವಾಳ ಹಾಕಿರ್ತೀವಿ, ಏನು ಖರ್ಚು ಮಾಡಿರ್ತೀವಿ ಅದೆಲ್ಲ ಮೈನಸ್ ಮಾಡಿ ನಮಗೆ ಒಂದು ಮರಿ ಮೇಲೆ 5-7,000 ಉಳಿತದೆ ಸರ್. ಓಕೆ, ಒಂದು 8-10 ಸಾಕಬೇಕು. ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ. ಹಣ್ಣು ಕೊಂಬುವ ಬನ್ನಿರಿ ಚನ್ನ ಬಾಲಕೃಷ್ಣನೆಂಬ ಕನ್ನಗೊನೆ ಬಾಳೆಹಣ್ಣು ಹಣ್ಣು ಕೊಂಬುವ ಬನ್ನಿರಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ, ಇಲಾಖೆ ಯೋಜನೆಗಳ ಸದ್ಬಳಕೆ, ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ, ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ, ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ. ಸುತ್ತೇಳು ಲೋಕದಿ ಸುರರು ಬಿತ್ತಿದ ಹಣ್ಣು ನಿತ್ಯ ಮಾಧವನೆಂಬ ಅಚ್ಚ ಮಾವಿನ ಹಣ್ಣು ಹಣ್ಣು ಕೊಂಬುವ ಬನ್ನಿರಿ. ಮರೆಯದೇ ಕೇಳಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಹಣ್ಣು ಹೊನ್ನು ಹಣ್ಣು ಕೊಂಬುವ ಬನ್ನಿರಿ. ಮೇವು ಅಂದ್ರೆ ಏನೇನ್ ಬೆಳಿತಾರಮ್ಮ ಸುಮಾ ಅವ್ರೆ? ಮನೆಯವ್ರಿಗೆಲ್ಲ ಆಹಾರ ನೀವೇ ತಯಾರು ಮಾಡ್ಕೊಡೋದು ಅಲ್ವಾ? ಹಾಗೆ ಕುರಿಗಳಿಗೆ ಅವ್ರ ಆಹಾರ ಅಂತ ಏನೇನ್ ಬೆಳಿತಾರೆ? ಸೂಪರ್ ನೇಪಿರ್ ಅಂತ ನೆಟ್ಕೊಂಡಿದ್ದಾರೆ, ಮತ್ತೆ ಒಣಲ್ಲು ಅಂತ ನೆಲ್ಲುಲ್ಲು, ಮತ್ತೆ ರಾಗಿ ಹುಲ್ಲು ಹಾಕ್ತಾರೆ. ಸರಿ, ಅಷ್ಟೇನಾ? ಅಷ್ಟೇ. ಬೇರೆ ತಿಂಡಿ ಏನ್ ಕೊಡಲ್ವಾ? ತಿಂಡಿ ಕೊಡ್ತಾರೆ, ಅದು ಗೊತ್ತಿಲ್ಲ. ಏನೇನ್ ಕೊಡ್ತಾರೆ ನೀವೇನ್ ತಿಳ್ಕೊಳಕ್ ಹೋಗಿಲ್ವಾ? ಮನೆಯವ್ರಿಗೆಲ್ಲ ಏನೇನ್ ಅಡಿಗೆ ಮಾಡಾಕ್ತೀರಿ? ಪ್ರತಿಯೊಂದನು ಮಾಡ್ತೀನಿ, ತಿಂಡಿ, ಅನ್ನ ಸಾಂಬಾರು, ನಾನ್ ವೆಜ್ ಎಲ್ಲ ಮಾಡ್ತೀನಿ. ಏನ್ ಮಾಡ್ತೀರಿ ನಾನ್ ವೆಜ್ ಅಲ್ಲಿ? ನಾನ್ ವೆಜ್ ಅಲ್ಲಿ ಚಿಕನ್ನು, ಮಟನ್ನು, ಫಿಶ್ಶು. ಮೀನೇ ಬೆಳೆಯಲ್ಲ ನೀವು? ತಕೋ ಬರ್ತಾರೆ. ಹೌದಾ? ಚಿಕನ್ನು ಮಟನ್ ಅಲ್ಲಿ ಏನ್ ಚೆನ್ನಾಗಿ ಮಾಡಕ್ ಬರುತ್ತೆ ನಿಮ್ಗೆ? ಸಾಂಬಾರು, ಫ್ರೈ. ಹೌದಾ? ನಿಮ್ಮ ಚಂದು ಅವ್ರಿಗೆ ಏನ್ ಇಷ್ಟ? ಅವ್ರಿಗೆ ಫುಲ್ ನಾನ್ ವೆಜ್ ಇಷ್ಟ. ಹೌದಾ? ಅಷ್ಟೊಂದು ತಿನ್ಬೇಡಿ ಅಂತ ಹೇಳ್ಬೇಕಲ್ವಾ ನೀವು? ಅದು ಜಾಸ್ತಿ ಲಿಮಿಟ್ ಅಲ್ಲಿ ಇದ್ದಾರೆ. ನಿಮಗೇನು ಇಷ್ಟ ಅಮ್ಮ ಸುಮಾ ಅವ್ರೆ? ನಮಗೆ ಮಸಾಲೆ ದೋಸೆ ಅಷ್ಟೇ ಇಷ್ಟ. ಹೊರಗಡೆ ಬಂದಾಗೆಲ್ಲ ಮಸಾಲೆ ದೋಸೆ ಕೊಡಿಸಿ ಅಂತ. ಕೇರಳದಲ್ಲಿ ಶ್ರೀ ಹೋಟ್ಲು ಫೇಮಸ್ ಮಸಾಲೆ ದೋಸೆಗೆ, ಅದೊಂದೇ. ಇದು ವಾರಕ್ಕೊಂದ್ಸರಿ ಹೋಗ್ತಾ ಇರ್ತೀರಾ? ಇಲ್ಲ, ಮಾಮೂಲಿ ಆನಿವರ್ಸರಿ, ಬರ್ತ್ಡೇ ಏನಾದರೂ ಹೊರಗಡೆ ಹೋದಾಗ. ಬಹಳ ಇದಾಯ್ತಲ್ವೇನ್ರಿ, ಚೀಪ್ ಆಗೋಯ್ತು. ನನಗೆ ಗೊತ್ತಾಯ್ತು ಈಗ, ನೀವು ಲವ್ ಮಾಡಿದಾಗ ಇವ್ರಿಗೆ ಒಂದು ಮಸಾಲೆ ದೋಸೆ ಕೊಡಿಸ್ಬಿಟ್ಟಿದ್ದೀರಾ? ಇಲ್ಲ ಸರ್, ನಗರದಲ್ಲಿ ಅವಾಗ ಎಲ್ಲೂ ಹೊರಗಡೆ ಹೋಗಿರ್ಲಿಲ್ಲ. ಅವಾಗ ಹೋಗಿರ್ಲಿಲ್ಲ, ನಾವೆಲ್ಲೂ ಹೊರಗಡೆನೆ ಹೋಗಿಲ್ಲ, ಬರೀ ಫೋನ್ ಕಂಡಿರೋ ಅಷ್ಟೇ. ಫೋನ್ ನಂಬರ್ ಹೆಂಗೆ ಪತ್ತೆ ಹಚ್ಚಿದ್ರಿ ಅವ್ರದ್ದು? ಸರ್, ನಂದೇ ಫೋನ್ ನಂಬರ್ ಕೊಟ್ಬಿಟ್ಟು ಅವ್ರಿಗೆ ಪ್ರಪೋಸ್ ಮಾಡಿದ್ರು. ಭಾಳ ಚೆನ್ನಾಗಿದೆ. ಈಗ ಮೇವು ಏನೇನು ಬೆಳ್ಕೋತೀರಿ ಹೇಳಿ ಸರ್? ಮೇವೆ ಮುಖ್ಯ. ಹೌದು ಸರ್, ನಾವು ಮರಿಗಳನ್ನ ಸಾಕಾಣಿಕೆ ಮಾಡ್ತೀವಿ ಅಂತ ಡಿಸೈಡ್ ಮಾಡೋಕ್ಕೂ ಮುಂಚೆ ನಮ್ಮ ಹತ್ರ ಸಮೃದ್ಧವಾಗಿ ಮೇವು ಇರಬೇಕು. ಅದಕ್ಕೆ ನಾವು ಮರಿ ತಂದಾಗಿಂದ ಮಾರೋವರೆಗೆ ಎಷ್ಟು ಮೇವು ಬೇಕು ಅದನ್ನು ನಾವು ಸೀಸನಲ್ಲಿ ಸ್ಟಾಕ್ ಮಾಡ್ಕೋಬೇಕು. ಉದಾಹರಣೆಗೆ ರಾಗಿ ಹುಲ್ಲು, ರಾಗಿ ಹುಲ್ಲನ್ನ ನಮಗೆ ಯಾವಾಗಲೂ ಜನವರಿ ಡಿಸೆಂಬರ್ ಟೈಮಲ್ಲಿ ಸಿಗುತ್ತೆ. ಅದನ್ನು ಫುಲ್ ಸ್ಟಾಕ್ ಮಾಡ್ಕೊಬಿಡಬೇಕು. ಒಂದು ಇಯರ್ಗೆ ಎಷ್ಟು ಬೇಕು ಅಷ್ಟನ್ನು ಸ್ಟಾಕ್ ಮಾಡ್ಕೊಂಡ್ರೆ ಮಳೆಗೆ ನೆನೆದಿರೋ ಥರ ನೋಡ್ಕೋಬೇಕು. ಮಳೆಗೆ ನೆನೆದ್ರೆ ಅದು ಕೈ ಬಂದ್ಬಿಡ್ತದೆ ತಿನ್ನಲ್ಲ ಮರಿಗಳು. ನೆನೆದಿರೋ ಥರ ನೀಟಾಗಿ ಸ್ಟಾಕ್ ಮಾಡ್ಕೋಬೇಕು. ಎಲ್ಲಿ ಮಾಡ್ಕೋತೀರಿ ಸ್ಟಾಕ್? ಸರ್, ನಮ್ಮ ಶೆಡ್ ಪಕ್ಕದಲ್ಲಿ ನಾನು ಅದನ್ನು ಕಲ್ಲು ಎಲ್ಲ ಇಟ್ಟು ಮರ ಎಲ್ಲ ಇಟ್ಟು ಅಟ್ಟ ಥರ ಭೂಮಿಯಿಂದ ಸ್ವಲ್ಪ ಒಂದೂವರೆ ಹೈಟ್ಗೆ ನೀಟಾಗಿ ಅಣೆಯಲ್ಲಿ ಹಾಕಿ ನೀಟಾಗಿ ಎಲ್ಲ ಮಳೆ ನೆನೆದಿರೋ ಥರ ಬಿಟ್ಕೊಂಡು ಮೇಲ್ಗಡೆ ಟಾರ್ಪಲ್ ಹಾಕ್ಬಿಟ್ಟಿರ್ತೀನಿ. ಏನು ತೊಂದರೆ ಇಲ್ಲ, ಒಂದು ವರ್ಷದ ತಂಗ ಆರಾಮಾಗಿರ್ತದೆ. ಮತ್ತು ನೆಕ್ಸ್ಟ್ ಇನ್ನೊಂದು ಭತ್ತದ ಹುಲ್ಲು. ಭತ್ತದ ಹುಲ್ಲು ಅಷ್ಟೇ, ನಾವು ಹಸುಗಳಿಗೆ ಇಟ್ಕೋತೀವಲ್ಲ ಅದೇ ಥರ ಇದಕ್ಕೂ ಇಟ್ಕೋಬೇಕು. ಟಗರು ನೀವು ಏನು ಕೊಟ್ಟರು ತಿನ್ನುತ್ತದೋ ತಲೆ ಕೆಡಿಸ್ಕೊಳ್ಳಲ್ಲ ಅದು, ಅದಕ್ಕೆ ಹೊಟ್ಟೆ ಹಸಿದಾಗ ಮೇವು ಬೇಕಷ್ಟೇ. ನೀವು ಒಣ ಹುಲ್ಲರ್ ಹಾಕಿ ಹಸಿ ಹುಲ್ಲರ್ ಹಾಕಿ ಚೆನ್ನಾಗಿ ತಿನ್ನುತ್ತೆ. ಅದು ಭತ್ತದ ಅದೇ ಥರ ಸೇಮ್ ಸ್ಟಾಕ್ ಮಾಡ್ಕೋತೀನಿ. ಅದು ಬಿಟ್ಟರೆ ನನ್ನ ಹತ್ರ 10 ಗುಂಟೆನಲ್ಲಿ ಸೂಪರ್ ನೇಪಿಯರ್ ಅಂತ ಒಂದು ಹೈಬ್ರಿಡ್ ತಳಿ. ಇದು ಕಬ್ಬು ಮತ್ತು ಮೆಕ್ಕೆಜೋಳ ಮತ್ತು ನೇಪಿಯರು ಮೂರದು ಮಿಶ್ರ ತಳಿ. ಇದು ಇದೇನಾಗುತ್ತೆ, ಕಬ್ಬಿನ ಥರ ಸಿಹಿಯಾಗಿರ್ತದೆ ಮತ್ತು ಮೆಕ್ಕೆಜೋಳದ ಥರ ಪ್ರೋಟೀನ್ ಇದೆ. ಸೂಪರ್ ನೇಪಿಯರ್ ಥರ ಮಲ್ಟಿ ಕಟಿಂಗ್, ಇದು ಕಟ್ ಮಾಡ್ದಂಗೆ ಅದು ಚಿಗುರ್ತಾ ಇರ್ತದೆ. ಸೊ ನಾನು ಹಾಕಿ 4 ವರ್ಷ ಆಯಿತು, 10 ವರ್ಷದ ತಂಗ ಬರುತ್ತೆ, ಏನು ತೊಂದರೆ ಇಲ್ಲ. ಒಂದ್ಸಲ ನಾಟಿ ಮಾಡಿದ್ರೆ 10 ವರ್ಷದ ತಂಗ ನಾವು ಕಟ್ ಮಾಡ್ತಾ ಇರ್ಬೋದು. ಅದು ಸುಮಾರು 14 ಅಡಿ ತಂಗ ಬೆಳೀತದೆ. ಅಲ್ಲಿ ಅಷ್ಟರವರೆಗೆ ಬಿಡೋ ಅವಶ್ಯಕತೆ ಇಲ್ಲ. ಒಂದು 10 ಅಡಿ ಹೈಟ್ ಬಂದಾಗ ನಾವು ಅದನ್ನು ಕಟ್ ಮಾಡಿ ಚಾಫ್ ಕಟ್ರಲ್ಲಿ ಹಾಕಿದ್ರೆ ನಾವು ಏನು ಹಾಕಿರ್ತೀವಿ ಮೇವು ಅದರಲ್ಲಿ ಒಂದು 10% ಮಾತ್ರ ವೇಸ್ಟ್ ಮಾಡ್ತದೆ, ಇನ್ನು 90% ಚೆನ್ನಾಗಿ ತಿಂತದೆ, ಮರಿಗಳು ಚೆನ್ನಾಗಿ ಗ್ರೋತ್ ಬರ್ತವೆ. ಅದಷ್ಟೇ ಅಲ್ಲದೆ ನಾವು ಮುಂಗಾರಲ್ಲಿ ಮೆಕ್ಕೆಜೋಳದ ಕಡ್ಡಿನೂ ಕೂಡ ಹಾಕ್ತೀವಿ. ಅಂದರೆ ನೇರವಾಗಿ ಅದು ಮೂವತ್ತೆ ಇನ್ನೇನು ಗಿಳಿ ತಿನ್ನಕ್ಕೆ ಬರುತ್ತಲ್ಲ ಹಾಲಾಗುತ್ತಲ್ಲ ಆ ಟೈಮ್ಗೆ ಕಟ್ ಮಾಡಿಬಿಟ್ಟು ಅದನ್ನು ಚಾಫ್ ಕಟ್ರಲ್ಲಿ ಸೈಲೇಜ್ ಮಾಡ್ಕೋತೀವಿ. ಜಾಸ್ತಿ ಇದ್ದರೆ ತಿನ್ನಕ್ಕೆ ಆಗುತ್ತೆ ಅಂದರೆ ಅಲ್ಲೇ ಕಟ್ ಮಾಡಿ ನೇರವಾಗಿ ಹಾಕ್ಬಿಡ್ತೀವಿ. ಸೊ ಇಷ್ಟು ನಮ್ಮ ಏನಾದ್ರೂ ಮೇಂಟೈನ್ ಮಾಡ್ತೀವಿ. ಕೈ ತಿಂಡಿ ಕೊಡಲೇಬೇಕು ಸರ್, ಯಾಕೆಂತಂದರೆ ನಾವು ಒಂದೇ ಕಡೆ ಕಟ್ ಮೇಯಿಸೋದ್ರಿಂದ ಒಂದು 4-5 ಥರ ಅಷ್ಟೇ ಮೇವು ಕೊಡ್ತೀವಿ. ಸೊ ಅದಕ್ಕೆ ಎಲ್ಲ ಪ್ರೋಟೀನು ಏನು ಬೇಕಾಗಿರ್ತಕ್ಕಂತಹ ಎಲ್ಲ ಅಂಶಗಳು ಸಿಗಲ್ಲ, ಅದಕ್ಕೆ ಖನಿಜಾಂಶ ಇರ್ಬೋದು ಎಲ್ಲ. ಸೊ ಇದಕ್ಕೆ ನಾವು ಕೈ ತಿಂಡಿ ಕೊಡಲೇಬೇಕು. ದಿನಕ್ಕೆ 2 ಟೈಮ್ ಕೊಡ್ತೀನಿ, ಬೆಳಿಗ್ಗೆ 6:00 ಸಂಜೆ 6:00 ಟೈಮಿಂಗ್ ಫಿಕ್ಸು. ಒಂದು ಅರ್ಧ ಗಂಟೆ ಆಚೆ ಆಗ್ಬೋದು ಅಷ್ಟು ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಆಚೆ ಮಾಡಬಾರ್ದು. ಏನೇನು ಕೊಡ್ತೀನಿ ಅಂದರೆ ಮೆಕ್ಕೆಜೋಳ ಚೆನ್ನಾಗಿ ಡ್ರೈ ಆಗಿರಬೇಕು, ಹಸಿ ಇರಬಾರ್ದು, ಮತ್ತು ಹಿಂಡಿ ಕಡಲೆ ಹಿಂಡಿ ಜೊತೆಗೆ ರವೆ ಬೂಸ ಮತ್ತು ಗೋಧಿ ಇಷ್ಟನ್ನ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಒಂದು ಮರಿಗೆ ಇಷ್ಟು ಅಂತ ಮಿನರಲ್ ಮಿಕ್ಸ್ಚರ್ನ ಮಿಕ್ಸ್ ಮಾಡಬೇಕು ನಾವು. ಯಾಕೆಂತಂದರೆ ಅದಕ್ಕೆ ಖನಿಜಾಂಶ ಬೇಕೇ ಬೇಕು ಚೆನ್ನಾಗಿ ಗ್ರೋತ್ ಆಗಬೇಕು ಅಂದರೆ. ಸೊ ಅದ್ರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಟಾನಿಕ್ ಕೊಡಬೇಕಾಗತ್ತೆ ಮೂಳೆಗಳು ಚೆನ್ನಾಗಿ ಗ್ರೋತ್ ಆಗೋದಕ್ಕೆ. ಜೊತೆಗೆ ಯಾವುದು ಮರಿ ಚೆನ್ನಾಗಿ ಮೇವು ತಿಂತಾರಲ್ಲ ಸ್ವಲ್ಪ ವೀಕ್ ಇರುತ್ತೆ ಅದಕ್ಕೆ ಲಿವರ್ ಟಾನಿಕ್ ಕೂಡ ಕೊಡಬೇಕಾಗತ್ತೆ. ಅದೇನು ದಿನ ಕೊಡೋ ಅವಶ್ಯಕತೆ ಇಲ್ಲ, ಒಂದು ವಾರಕ್ಕೆ ಅಥವಾ 10 ದಿನಕ್ಕೆ ಒಂದ್ಸಲ ಕೊಟ್ಟರೆ ಸಾಕು. ಇದಿಷ್ಟನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ, ಚಿಕ್ಕ ಮರಿಗೆ ಅಂದರೆ ಒಂದು 100 ಗ್ರಾಮ್ ಅಷ್ಟು ಕೊಡಬೇಕು ಬೆಳಿಗ್ಗೆ ಸಂಜೆ, ಬೆಳಿಗ್ಗೆ 100 ಗ್ರಾಮ್, ಸಂಜೆ 100 ಗ್ರಾಮ್. ಸ್ವಲ್ಪ ಗ್ರೋತ್ ಆಯಿತು, ಒಂದು ತಿಂಗಳಾಯಿತು ಒಂದು 50 ಗ್ರಾಮ್ ಜಾಸ್ತಿ ಮಾಡ್ತೀವಿ, ಇನ್ನೊಂದು ತಿಂಗಳಾದರೆ ಒಂದು 100 ಗ್ರಾಮ್ ಪುನಃ ಜಾಸ್ತಿ ಮಾಡಿ. ಲಾಸ್ಟ್ಗೆ ಬಕ್ರೀದಕ್ಕೆ ಬೆಳೆ ಎಷ್ಟೊತ್ತಿಗೆ ಅದು ಒಂದು ಲೈವ್ ವೇಟು 60-70 ಕೆಜಿ ರೀಚ್ ಆಗಿರ್ತದೆ. ಆ ಟೈಮಲ್ಲಿ ನಾವು ಒಂದು ಮರಿಗೆ 2 ಟೈಮಿಂದ 1.5 ಕೆಜಿ ಕೈ ತಿಂಡಿ ಕೊಡಬೇಕಾಗತ್ತೆ. ಅಷ್ಟು ಕೊಟ್ಟಿದ್ದೆ ಅದರಲ್ಲಿ ಮರಿಗಳು ತುಂಬ ಚೆನ್ನಾಗಿ ಗ್ರೋತ್ ಬರ್ತದೆ, ನಿಮಗೆ ಒಳ್ಳೆ ದುಡ್ಡು ಸಿಗುತ್ತೆ, ಒಳ್ಳೆ ಬೆಲೆಗೆ ಮಾರಾಟ ಮಾಡ್ಬೋದು. ಬೇರೆ ರೋಗಗಳು ಚಾನ್ಸಸ್ ಇರ್ತದೆ. ನಾ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಮರಿಗಳು ತಂದ ಮೇಲೆ ಒಂದು 3 ದಿನಕ್ಕೆ ಅದಕ್ಕೆ ಡಿವಾರ್ಮಿಂಗ್ ಮಾಡಬೇಕು ತಂದಾದಮೇಲೆ. ಸೊ ಜಂತುಗಳು ಕಾಟ ತುಂಬ ಜಾಸ್ತಿ ಇರ್ತದೆ ಮರಿಗಳಿಗೆ. ಅದೆಲ್ಲ ಆದಮೇಲೆ ಡಿವಾರ್ಮಿಂಗ್ ಆಗಿ ಒಂದು 3 ದಿನ ಆದಮೇಲೆ HS, ET ಮತ್ತು PPR ಅಂತ 3 ರೀತಿ ವ್ಯಾಕ್ಸಿನ್ನ ಕಂಪಲ್ಸರಿ ಮಾಡಲೇಬೇಕು. ಯಾಕೆಂತಂದರೆ ನಾವು ರೋಗ ಬಂದಮೇಲೆ ವಾಸಿ ಮಾಡೋದಕ್ಕಿಂತ ರೋಗ ಬರದೇ ಇರೋ ಥರ ತಡಿಬೇಕು, ಆವಾಗ ನಾವು ಸಕ್ಸಸ್ ಆಗ್ಬೋದು. ಸೊ ಏನು ಮಾಡ್ತೀವಿ, HS ಅಂತ ಒಂದು ರೋಗ ಬರ್ತದೆ ಸರ್, ಅದು ಕೆಮ್ಮಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಸಿಂಪ್ಟಮ್ಮು ಮರಿ. ಕೆಮ್ಮಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು 3 ದಿನಕ್ಕೆ ಮರಿ ಮೇವು ಬಿಟ್ಬಿಡ್ತದೆ, ತಿನ್ನಲ್ಲ, ಇನ್ನೊಂದು 3 ದಿನಕ್ಕೆ ಸತ್ತೋಗ್ಬಿಡ್ತದೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋಕ್ಕೆ ತುಂಬ ಕಷ್ಟ, ಎಲ್ಲ ವೈರಸ್ಸಿಂದ ಬರ್ತಕ್ಕಂಥ ಕಾಯಿಲೆಗಳು. ಹಾಗಾಗಿ ನಾವು ಅದಕ್ಕೆ ಮುಂಚೆಗೆ ವ್ಯಾಕ್ಸಿನ್ ಮಾಡ್ಕೊಬಿಡ್ಬೇಕು. 15 ದಿನ ಗ್ಯಾಪಲ್ಲಿ ಎಲ್ಲ 3 ವ್ಯಾಕ್ಸಿನ್ಸ್ ಮಾಡಿಸ್ಬಿಡ್ತೀನಿ ನಾನು. ನಮ್ಮ ಗೌರ್ಮೆಂಟ್ ಕೆನರಾ ಪಶುಆಸ್ಪತ್ರೆಯಲ್ಲಿ ನನಗೆ ಪರಿಚಯ ಇದ್ದಾರೆ, ಅವ್ರನ್ನ ನೇರವಾಗಿ ಇಲ್ಲಿಗೆ ಕರ್ಕೊಬಂದು ನಮ್ಮ ಶೆಡ್ ಹತ್ರ ಮಾಡಿಸ್ತೀನಿ ವ್ಯಾಕ್ಸಿನ್, ಎಲ್ಲ ವ್ಯಾಕ್ಸಿನ್ ಮಾಡಿಸ್ತೀನಿ 3 15 ದಿನ ಗ್ಯಾಪಲ್ಲಿ. ಅದಾದಮೇಲೆ ಇನ್ನೇನು ಸಣ್ಣ ಪುಟ್ಟ ನೆಗಡಿ ಕೆಮ್ಮು ಜ್ವರ ಬರ್ತದೆ, ಅದಕ್ಕೆ ನಾವೇ ಟ್ರೀಟ್ಮೆಂಟ್ ಮಾಡ್ಬೋದು. ಈಗ ಜ್ವರ ಬಂತು ಅಂತಂದರೆ ನಮ್ಮ ಹತ್ರ ಟೆಂಪ್ರೇಚರ್ ಟೆಸ್ಟ್ ಮಾಡೋದಕ್ಕೆ ನಾನು ಥರ್ಮೋಮೀಟರ್ ಇಟ್ಕೊಂಡಿದ್ದೀನಿ. 102.5ಕ್ಕಿಂತ ಜಾಸ್ತಿ ಟೆಂಪ್ರೇಚರ್ ಇತ್ತು ಅಂದರೆ ಜ್ವರ. ಸೊ ಅವಾಗ ಅದಕ್ಕೆ ನಾನು ಜ್ವರ ಬಂದಾಗ ಮೆಲಾಕ್ಸಿಕಮ್ ಅಂತ ಒಂದು ಇಂಜೆಕ್ಷನ್ ಬರುತ್ತೆ, ಅದು ಮಾಡ್ಕೋತೀನಿ. ಕೆಮ್ಮಿದ್ರೆ ಎನ್ರೋಫ್ಲೆಕ್ಸಾಕ್ಸಿನ್ ಅಂತ ಒಂದು ಇಂಜೆಕ್ಷನ್ ಬರುತ್ತೆ, ಅದನ್ನು ಮಾಡ್ಕೋತೀನಿ. ಇನ್ನು ಸಣ್ಣ ಪುಟ್ಟ ನೆಗಡಿ ಅವಕ್ಕೆಲ್ಲ ಎನ್ರೋಫ್ಲೆಕ್ಸಿನ್ ಅಂದ್ಬಿಟ್ಟು ಒಂದು ಓರಲ್ ಸಸ್ಪೆನ್ಷನ್ ಬರುತ್ತೆ, ಅದನ್ನು ಹಾಕೊಂಡ್ರೆ ಸಾಕು. ಎಲ್ಲ ನಿಮಗೆ ತರಬೇತಿನಲ್ಲಿ ಹೇಳ್ಕೊಟ್ಟಿದ್ರು? ತರಬೇತಿನಲ್ಲಿ ಹೇಳ್ಕೊಟ್ಟಿದ್ರು, ಮತ್ತು ನಾನು ಕೂಡ ಈಗ ನನ್ನ 4 ವರ್ಷದ ಅನುಭವದಲ್ಲಿ ಸ್ವಲ್ಪ ಸ್ವಲ್ಪ ಡಾಕ್ಟ್ರ್ ಹತ್ರ ಅವ್ರು ಇಂಜೆಕ್ಷನ್ ಮಾಡ್ತಾರಲ್ಲ ಕೇಳ್ಕೊಂಡು ಅದೆಲ್ಲ ನೋಡಿಕೊಂಡು ನಾನು ಇಂಜೆಕ್ಷನಲ್ಲಿ ಮಾಡ್ಕೋತೀನಿ. ಬಟ್ ವ್ಯಾಕ್ಸಿನ್ ಮಾತ್ರ ಕಂಪಲ್ಸರಿ ಡಾಕ್ಟ್ರ್ ಹತ್ರನೇ ಮಾಡಿಸ್ಬೇಕು. ಮಾಡಿಸ್ತೀರಾ? ಓಕೆ ಓಕೆ. ಸೊ ಈಗ ಒಂದು ಅನುಭವ ಬಂದ್ಬಿಟ್ಟಿದೆ ನಿಮಗೆ. ಹಾಂ ಸರ್. ಕೋಳಿ ಕೆಳಗಡೆ ಸಾಕ್ತೀನಿ ಅಂದ್ರಲ್ಲ, ಹಾಂ ಸರ್, ಅದು ಅಡಿಕ್ಷನ್ ಇನ್ಕಮ್ ಅಂತ. ಹಾಂ, ಅದು ನಮಗೆ ಈಗ ಮನೆಯಿಂದ ಶೆಡ್ಗೆ ಸುಮಾರು ಒಂದು 600 ಮೀಟರ್ ದೂರ ಇದೆ. ಬೈಕಲ್ಲಿ ಓಡಾಡೋದ್ರಿಂದ ಪೆಟ್ರೋಲ್ ಖರ್ಚಿಗೆ ಮತ್ತು ಸಣ್ಣ ಪುಟ್ಟ ನಮಗೆ ಕೈ ತಿಂಡಿ ಅದು ಇದು ತರಬೇಕು ಅಂದಾಗ ನಮಗೆ ಹೆಲ್ಪ್ ಆಗುತ್ತೆ. ಅದು ನಾಟಿ ಕೋಳಿ ಸರ್? ನಾಟಿ ಕೋಳಿ ಸರ್, ಪ್ಯೂರ್ ನಾಟಿ ಕೋಳಿ. ಅದನ್ನು ಮರಿನೇ ತರ್ತೀರಾ? ಇಲ್ಲ, ಅದನ್ನು ನಾನೇ ಮರಿ ಮಾಡಿಸ್ತೀನಿ. ಹೇಗೆ, ಎಲ್ಲಿ? ನಮ್ಮ ಶೆಡ್ಡಲ್ಲೇ, ಅಲ್ಲಿ ಮರಿ ಮಾಡೋದಕ್ಕೆ ಒಂದಷ್ಟು ಟ್ರೈ ಎಲ್ಲ ಇಟ್ಬಿಟ್ಟು ಸೆಟಪ್ ಮಾಡಿದ್ದೀನಿ ನಾನು. ಸೊ ಮೊಟ್ಟೆ ಇಡ್ತದೆ, ಮೊಟ್ಟೆ ಇಟ್ಟ ಮೇಲೆ ಕಾವು ಕೂರಿಸ್ತೀನಿ, 21 ದಿನಕ್ಕೆ ಮರಿ ಬರ್ತದೆ. ಮರಿಗೆ ಕೆಳಗಡೆ ತೊಗೊಂಡು ನೀಟಾಗಿ ರಾಗಿ ಎಲ್ಲ ಹಾಕಿ ಅಕ್ಕಿ ನುಚ್ಚೆ ಎಲ್ಲ ಹಾಕಿ ಬೆಳೆಸ್ತೀನಿ. ಸುಮಾರು ಒಂದು 6 ತಿಂಗಳಿಗೆ ಅದು ಮಾರೋ ರೇಂಜಿಗೆ ಬರ್ತದೆ. ಕೆಜಿ 650 ರೂಪಾಯಿ ನಂಗೆ ಅಲ್ಲಿಗೆ ಅಲ್ಲೇ ಮಾರ್ತೀನಿ ಶೆಡ್ ಹತ್ರನೇ. ಸಿಟಿಯಿಂದ 1.5 ಕಿಲೋಮೀಟರ್ ಅಷ್ಟೇ ನಮ್ಮ ಊರಿರೋದು. ಎಲ್ಲ ವಾಕಿಂಗ್ ಬರ್ತಾರೆ, ಅಫಿಷಿಯಲ್ಸ್ಗಳೆಲ್ಲ ವಾಕಿಂಗ್ ಬರ್ತಾರೆ ಅಲ್ಲಿ, ಬೇಕಾದಾಗ ಮೊಟ್ಟೆ ಕೋಳಿ ತಗೋತಾರೆ. ಮೊಟ್ಟೆನಲ್ಲಿ ಏನು ಮಾಡಲ್ವಾ ನೀವು? ಮಾಡಲ್ಲ. ನಾಟಿ ಕೋಳಿ ಮೊಟ್ಟೆನಲ್ಲಿ ಮಾಮೂಲಿ ಮಕ್ಕಳುಗಳಿಗೆ ಬೇಯಿಸ್ಕೊಡ್ತೀವಿ ಅಷ್ಟೇ. ಹೌದಾ? ಸರಿ ಅಮ್ಮ. ಈಗ ಕೋಳಿ ಸಾಕ್ತಾರಲ್ಲ ಮೊಟ್ಟದ ಕೆಳಗಡೆ, ಅದು ಚೆನ್ನಾಗಿದೆ ಒಳ್ಳೇದು ಅಂತ ನಿಮ್ಗನ್ಸುತ್ತಾ, ಅಥವಾ ಬೇರೆ ಇನ್ನೂ ಏನಾರು ಸಾಕ್ಬೋದಿತ್ತಲ್ಲಿ ಅಂತ ಅನ್ಸುತ್ತಾ? ಅಲ್ಲಿ ಅವರು ಮಾಮೂಲಿ ಕೆಳಗಡೆ ಬಿಡುತ್ತಲ್ಲ ಕಸನ, ಅದನ್ನ ಆ ಕಡೆ ಸೈಡ್ಗೆ ಬರೋಂಗ್ ಮಾಡ್ಬಿಟ್ಟು ಸೀಟ್ ಹಾಕ್ಸ್ಬೇಕು ಅನ್ಕೊಂಡಿದ್ದಾರೆ. ಯಾಕಂತಂದ್ರೆ ದೊಡ್ಡ ದೊಡ್ಡ ಮರಿಗಳನ್ನ ಕಟ್ಟಾಕಿ ಮೇಯ್ಸೋಕೆ ಅಂತ ಪ್ಲಾನ್ ಮಾಡಿದ್ದಾರೆ. ಇನ್ನ ಇದಾಗಿಲ್ಲ ಅಷ್ಟೇನೆ, ಇವಾಗ ನೆಕ್ಸ್ಟ್ ಈ ಬ್ಯಾಚ್ ಮಾರದ್ಮೇಲೆ ಆ ಥರ ಎಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಕೆಳಗಡೆನೆ ಹಸು ಮತ್ತೆ ಕಟ್ಟಾಕಿ ಮೇಯ್ಸೋದು ಟಗರುಗಳು ಬೇಕಲ್ಲ, ಅದಕ್ಕೆ ಜಾಗ ಮಾಡ್ಬೇಕು ಅಂತ ಇದ್ದಾರೆ. ನೀವು ಸಲಹೆ ಸೂಚನೆಗಳನ್ನ ಏನಾದ್ರು ಕೊಡ್ತಿರ್ತೀರಾ ಬೇರೆ ಕಡೆ ಎಲ್ಲ ನೋಡ್ಕೊಂಡು? ನಾವೆಲ್ಲೂ ಹೋಗಲ್ಲ, ಮನೆಯಿಂದ ಎಲ್ಲೂ ಹೋಗಲ್ಲ, ಮನೆಯಲ್ಲೇನೆ. ಆಯ್ತು, ಅವರಾದ್ರೂ ಬಂದು ನಿಮ್ಮ ಹತ್ರ ಚರ್ಚೆ ಮಾಡ್ತಿರ್ತಾರ ಈ ತರ ಆಯ್ತು, ಇಷ್ಟ ಆಯ್ತು, ಹಿಂಗಾಯ್ತು, ಇಷ್ಟ ಹೇಳ್ತಾರೆ ಮನೇಲಿ ಎಲ್ಲರಿಗೂ ಹೇಳ್ತಾರೆ. ಅವರು ಏನಾದ್ರೂ ಒಂದು ತಿಂಡಿ ತರಬೇಕು ಅಂತಂದ್ರೆ ಮನೇಲಿ ಹೇಳ್ಬಿಟ್ಟೇ ತರೋದು, ಇಷ್ಟು ಖರ್ಚಾಯ್ತು, ಇಷ್ಟ ಆಗಿದೆ ಅಂತ ಎಲ್ಲಾನು ಮನೇಲಿ ಅತ್ತೆ ಮಾವ ಎಲ್ಲಾರ್ಗೂ ಹೇಳ್ಬಿಟ್ಟು ತರ್ತಾರೆ ಅಲ್ವಾ. ಈಗ ನೀವು ಚಿನ್ನ ಕೊಟ್ಬಿಟ್ರಿ ಬಂಡವಾಳ ಅಂತ, ಮತ್ತೆ ವಾಪಸ್ ಮಾಡಿಸ್ಕೊಟ್ರ? ಬಿಡಿಸ್ಕೊಟ್ಟಿದಾರ? ಬಿಡಿಸ್ಕೊಟ್ರು. ಹೌದಾ? ಫುಲ್ ಖುಷಿ ಆಗ್ಬಿಟ್ಟಿದೆ ನಿಮ್ಗೆ? ಮತ್ತೆ ಅಷ್ಟೇ ಮಾಡಿಸ್ಕೊಟ್ಟಿದಾರ? ಇಲ್ಲ, ಮಾಮೂಲಿ ಮಗ್ಲೆಸ್ರಲ್ಲಿ ಅಂತ ಒಲೆ ಮಾಡಿಸಿದಾರೆ ಇವಾಗ. ಹೌದಾ? ಸರಿ, ಅದನ್ನು ನೀವೇ ಹಾಕತ್ತಿದ್ದೀರಾ? ಮಗ್ಳ ಹಾಕತ್ತಾರ ಇವಾಗ, ಇನ್ನೂ 2 ವರ್ಷ ಅವಳಿಗೆ. ಸರಿ ಸರಿ ಸರಿ, ಆಯ್ತು. ಅಂದ್ರೆ ನಿಮ್ಗೊಂದು ನಂಬಿಕೆ ಬಂದಿದೆ ಈಗ, ಮತ್ತೆ ಚಿನ್ನ ಕೊಡು ಅಂತ ಕೇಳಿದ್ರು ಕೊಟ್ಬಿಡ್ತೀರಿ ಧೈರ್ಯವಾಗಿ? ಅವ್ರು ಕೇಳ್ದ ಕೊಡ್ಲೇಬೇಕಲ್ವಾ? ಹಾಗೆ ಅಂದ್ರೆ ವಾಪಸ್ ಮತ್ತೆ 2 ಪಟ್ಟು ಮಾಡಿಸ್ಕೊಡ್ತಾರೆ ಅಂತ ಹೇಳಿ ನಂಬಿಕೆ ಇದೆ ನಿಮ್ಗೆ ಅಲ್ವೇನಮ್ಮ? ಅಂದ್ರೆ ನೀವು ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಸ್ವಸಹಾಯ ಗುಂಪು ಒಂದ್ ಮಾಡೋದು, ಹಣ ಉಳಿತಾಯ ಮಾಡೋದು, ನೀವು ಸೇರಿದ್ರಿ? ಏನ್ ಸಂಘದ ಹೆಸರು ನಿಮ್ದು? ವಿಘ್ನೇಶ್ವರ. ಎಷ್ಟು ಜನ ಇದ್ದಾರೆ ಹೆಣ್ಮಕ್ಳು? ಹೆಣ್ಮಕ್ಳು ಒಂದು 15 ಇದ್ವಿ ಅಷ್ಟೇ, ಇವಾಗ ಸೇರ್ಕೊಂಡ್ರೆ ಇವಾಗ ಒಂದು 2 ತಿಂಗಳಾಯ್ತು ಅಷ್ಟೇ. ಹೌದಾ? ಯಾಕೆ ಸೇರ್ಕೋಬೇಕು ಅನ್ನಿಸ್ತು? ಅದೇ ಉಳಿತಾಯ ಮಾಡ್ಬೇಕು ಅಂತಾನೆ ಸೇರ್ಕೊಂಡ್ರು. ಎಷ್ಟು ಉಳಿತಾಯ ಮಾಡ್ತಿದ್ರಿ? ಇವಾಗ 1,000 ರೂಪಾಯಿ ಆಗೈತೆ ಅಷ್ಟೇ. ಎಲ್ಲಾರು ಸಾಲ ತಗೋತಾರ? ನಾವು ತಗೋತಾರೆ, ಲೋನ್ ಹಾಕಿದ್ದಾರೆ, ಇನ್ನು ಬಂದಿಲ್ಲ. ಹೌದಾ? ಏನ್ ಚರ್ಚೆ ಮಾಡ್ತೀರಿ ಅಲ್ಲಿ ಎಲ್ಲ ಕೂತ್ಕೊಂಡು? ಏನು ಮಾಡಲ್ಲ, ಮಸಾಲ ದೋಸೆ ಮಾಡೋದ ಹೆಂಗೆ, ಇಡ್ಲಿ ಮಾಡೋದ ಹೆಂಗೆ, ಅದ್ರ ಬಗ್ಗೆ ಮಾತಾಡ್ತಿರೋ? ವ್ಯವಸಾಯದ ಬಗ್ಗೆ ಮಾತಾಡ್ತಿರೋ? ವ್ಯವಸಾಯದ ಬಗ್ಗೆ ಅಷ್ಟು ಮಾತಾಡಲ್ಲ, ಮತ್ತೆ ಅಡುಗೆ ತಿಂಡಿ ಬಗ್ಗೆ ಮಾತು ಮಾತಾಡ್ತಾರೆ ಅದನ್ನೇ ಅಲ್ವಾ. ನಮ್ಮ ಅತ್ತೆ ಹೇಗ್ ಮಾತಾಡ್ತಾರೆ, ನಿಮ್ಮ ಅತ್ತೆ ಹೇಗ್ ಮಾತಾಡ್ತಾರೆ, ಅದು ಇರುತ್ತ? ಅದು ಕಂಪಲ್ಸರಿ ಇರುತ್ತೆ ನೋಡಿದ್ರ. ಆಮೇಲೆ ಯಾರು ಸಲಹೆ ಸೂಚನೆ ತಗೋಬಹುದು ನಿಮ್ಮ ಹತ್ರ ಅಲ್ವಾ, ಲವ್ ಮಾಡಿ ಮದುವೆ ಆಗೋದ ಹೇಗೆ ಅಂತ? ಹಂಗೇನ್ ತಗೊಂಡಿಲ್ಲ, ಆತರ ಏನ್ ಮಾತಾಡಲ್ವಾ. ಸರಿ, ಹಳ್ಳಿ ಜೀವನ ಇಷ್ಟ ಆಗತ್ತ ನಿಮ್ಗೆ? ಅಥವಾ ಕೆ ಆರ್ ನಗರಕ್ಕೆ ಹೋಗ್ಬಿಡಣ್ ಬನ್ನಿ ಅಂತ ಏನ್ ಯಜಮಾನ್ರನ್ನ? ಹಂಗೇನ್ ಇಷ್ಟ ಆಗಲ್ಲ, ಒಂದಿನ ಮೈಸೂರಲ್ಲಿ ಇರಕ್ಕಾಗಲ್ಲ. ಹೌದಾ? ಅದಕ್ಕೆ ನಮ್ಮೂರ್ ನಮ್ಗೆ ಸರಿ. ಮೈಸೂರಲ್ಲಿ ಇನ್ನೂ ಒಳ್ಳೊಳ್ಳೆ ಮಸಾಲ ದೋಸೆ ಸಿಗುತ್ತೆ ಕಣವ, ಕೆ ಆರ್ ನಗರಕ್ಕಿಂತ ಚೆನ್ನಾಗಿರೋ ಸಿಗತ್ತೆ. ಎಲ್ಲೇ ಹೋದ್ರು ನಮ್ಮೂರು ಬಿಡಕ್ಕಾಗಲ್ಲ ಅಲ್ವಾ? ಹೌದಾ? ನಮ್ಮೂರು ನಮಗೆ ಇಷ್ಟ ಅಂತ. ಎಸ್ ಚಂದು ಅವರೇ, ಈಗೇನು ಇಂಪ್ರೂವ್ ಮಾಡ್ತೀನಿ ಅಂದ್ರಲ್ಲ, ಏನ್ ಇಂಪ್ರೂವ್ ಮಾಡ್ಬೇಕು ಅನ್ಕೊಂಡಿದ್ರಿ ಸರ್? ಅಲ್ಲಿ ಅಟ್ಟದ ಮೇಲ್ಗಡೆ ಮ್ಯಾಕ್ಸಿಮಮ್ ಅಂದ್ರೆ 80 ಮರಿಗಳಷ್ಟೇ ಇಡಕ್ಕಾಗೋದು. ಈಗ ಕೆಳಗಡೆ ನಾಟಿ ಕೋಳಿಗೆ ಅಷ್ಟೊಂದು ಜಾಗ ಬೇಕಾಗಿಲ್ಲ, 20-30 ಅಳತೆ ಇರೋದ್ರಿಂದ ಅಷ್ಟೊಂದು ಬೇಕಾಗಿಲ್ಲ. ಸೊ ಇಕ್ಕೆ ಬೀಳುತ್ತಲ್ಲ, ಅದನ್ನ ಸ್ವಲ್ಪ ಸೀಟು ಇಳಿಜಾರಲ್ಲಿ ಇಟ್ಬಿಟ್ಟು ಒಂದ್ ಕಡೆ ಬರೋತರ ಮಾಡಿ ಇನ್ನು ಆ ಸೀಟ್ ಕೆಳಗಡೆ ನಾವು ಮರಿಗಳನ್ನ ಕಟ್ಟೋದಕ್ಕೆ ಸೆಟಪ್ ಮಾಡ್ಬೋದು. ಸೊ ಅಲ್ಲೂ ಕೂಡ ಕನಿಷ್ಠ ನಾವು 40-50 ಮರಿ ಮೇಯಿಸ್ಬೋದು ಆ ಶೆಡ್ ಕೆಳಗಡೆ, ಅದೇ ಟಗರು ಮರಿಗಳನ್ನ. ಅದಕ್ಕೆ ಆ ತರ ದೊಡ್ಡ ದೊಡ್ಡ ಮರಿಗಳು ಮಾಡ್ಬೋದು, ಸುಮಾರು 40-50 ಸಾವಿರಕ್ಕೆ ಮಾರ್ತಾರೆ. ಆ ತರ ದೊಡ್ಡ ದೊಡ್ಡ ಮರಿಗಳು ಮಾಡ್ಬೇಕು ಅಂತ ಆಸೆ ಇದೆ. ನಾವು ಕೊಡ್ತೀವಲ್ಲ ಮರಿಗಳು, ಅದನ್ನ ಬೇರೆಯವ್ರು ತಗೊಂಡು ನೆಕ್ಸ್ಟ್ ಇಯರ್ ತನಕ ಮೇಯಿಸ್ಬಿಡ್ತಾರೆ ಕೆಲವರು. ನಾವು ಬಕ್ರೀದ್ ಮಾಡ್ತೀವಲ್ಲ ಅದೇ ಮರಿಗಳನ್ನ ಇಟ್ಕೊಂಡು ಅವ್ರು ಇನ್ನೊಂದು ವರ್ಷ ಬಕ್ರೀದ್ ತನಕ ಮೇಯಿಸ್ಬಿಡ್ತಾರೆ. ಸೊ ನಾನು 20,000 ಕೊಟ್ಟಿದ್ರೆ ಅವ್ರು 40,000 ಮಾಡ್ತಾರೆ ನೆಕ್ಸ್ಟ್ ಇಯರ್. ಸೊ ಆ ಥರ ನಾನೇ ಸೆಲೆಕ್ಷನ್ ಮರಿಗಳನ್ನ ಅಲ್ಲಿ ಕೆಳಗಡೆ ಕಟ್ಟಿ ಅದನ್ನ ಇನ್ನೊಂದು ವರ್ಷ ತನಕ ಮೇಯಿಸೋಣ, ನನ್ನ ತಂದಿರ್ತಕ್ಕಂಥ ಮರಿಗಳನ್ನ ಅಂತೇಳಿ ಒಂದು ಆಸೆ ಇದೆ. ಅದಕ್ಕೆ ನೋಡೋಣ ಏನೇನು ಮಾಡಬೇಕು ಅಂತ ಎಲ್ಲ ಪ್ಲಾನ್ ಮಾಡ್ತಾ ಇದ್ದೀನಿ, ಆದರೆ ಇನ್ನೊಂದು ವರ್ಷದೊಳಗೆ ಮಾಡಬೇಕು. ಸರಿ, ಅದಕ್ಕೂ ಮತ್ತೆ ಬಂಡವಾಳ ಹಾಕ್ಬೇಕು. ಹಾಂ, ಬಂಡವಾಳ ಈಗಾಗಲೇ ದುಡ್ಕೊಂಬಿಟ್ಟಿದ್ರು ಬಂಡವಾಳ ಸರ್? ಬಂಡವಾಳ ಎಲ್ಲ ತಗೊಂಡಿದ್ದೀನಿ, ಚಿನ್ನ ಏನಿಟ್ಟಿದೆ ಎಲ್ಲ ಬಿಡಿಸ್ಕೊಟ್ಟಿದ್ದೀವಿ. ಸರಿ, ಎಲ್ಲ ಬಿಡಿಸ್ಕೊಟ್ಟು ಪುನಃ ಈಗ ಆದಾಯ ಮಾಡ್ತಾ ಇದ್ದೀವಿ, ಏನು ತೊಂದರೆ ಇಲ್ಲ ಸರ್, ನಡೀತಾ ಇದೆ. ಈಗ ಹಸುಗಳನ್ನು ಎಷ್ಟು ಕಟ್ಟಿದ್ರು ಸರ್? ಹಸುಗಳು 2 ಇತ್ತು, 2ರಲ್ಲಿ 1 ಸೇಲ್ ಮಾಡಿಬಿಟ್ವಿ. ಅದು ಸ್ವಲ್ಪ ಕಟ್ಟಕ್ಕೆ ಜಾಗ ಇಲ್ಲ ಮನೇಲಿ ಅಷ್ಟೊಂದು, ಶೆಡ್ ಹತ್ರ ಕಟ್ಕೊಳ್ಳೋದಕ್ಕೆ ಇವರು ನನಗೆ ಜಾಸ್ತಿ ವರ್ಕ್ ಆಗುತ್ತೆ ಅಂದ್ಬಿಟ್ಟು ನಾನು ಒಂದು ಸೇಲ್ ಮಾಡಿಬಿಟ್ಟೆ. ಇನ್ನೊಂದಿದೆ ಮನೇಲಿ, ನನ್ನ ಮಕ್ಳು ಇಬ್ಬರು, ತಮ್ಮನ ಮಕ್ಳು ಇಬ್ಬರು ಇದ್ದಾರೆ. ಹಾಗಾಗಿ ಬೆಳಿಗ್ಗೆ ಸಂಜೆ 1 ಲೀಟ್ರ್ ಮನೆಗೆ ಇಟ್ಕೋತೀವಿ ಹಾಲು, ಇನ್ನು ಉಳಿದಿದ್ದು 3-4 ಲೀಟ್ರ್ ಡೈರಿಗೆ ಹಾಕ್ತೀವಿ. ನಿಮ್ಮ ತಮ್ಮನೂ ನಿಮ್ಮ ಜೊತೆ ಸಹಕರಿಸ್ತಾರೆ? ಹಾಂ ಸರ್, ತಮ್ಮ ನನಗೆ ಹೆಲ್ಪ್ ಮಾಡ್ತಾನೆ. ಮದುವೆ ಆಗಿದೆಯಾ? ಮದುವೆ ಆಗಿದೆ ಸರ್. ಹೌದಾ? ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀವಿ. ಊರಿಗಿತ್ತೀರು? ಚೆನ್ನಾಗಿದ್ದೀವಿ. ಹೌದಾ? ಇಬ್ರು ಹಂಚಾರಿಸ್ಕೊಂಡು ಹೋಗ್ತಿದ್ದೀವಿ. ಅದೇ ಮುಖ್ಯ ಅಲ್ವಾ ಸಂಸಾರ ಅಂತಂದ್ಮೇಲೆ. ಹಾಂ ಸರ್, ಅವರು ಹೆಂಗಸರು ಹೊಂದಾಣಿಕೆ ಇತ್ತು ಅಂದಾಗ ಏನು ತೊಂದರೆ ಆಗಲ್ಲ, ಹೆಂಗಸರಿಗೆ ಹೊಂದಾಣಿಕೆ ಇಲ್ಲ ಅಂದಾಗ ಕಷ್ಟ. ಮನೆಯಲ್ಲಿ ಅಪ್ಪ ಅಮ್ಮ ತಮ್ಮ ತಮ್ಮನ ಹೆಂಡತಿ ನಾನು ಮಕ್ಕಳು ಎಲ್ಲ ಸೇರಿಸಿ ಸುಲಭವಾಗಿ ಹೆಂಗಸರ ಮೇಲೆ ಹಾಕ್ಬಿಡ್ತಾರೆ. ಇಲ್ಲ ಡಿಪೆಂಡ್ ಇರೋದೇ ಹೆಂಗಸರ ಮೇಲೆ. ಅಲ್ಲಮ್ಮ ನೀವು ಗಂಡಸರು ಚೆನ್ನಾಗಿರ್ಬೇಕಲ್ವ. ಅವ್ರು ಚೆನ್ನಾಗಿದ್ದಾರೆ, ಅವ್ರ ಅಣ್ಣ ತಮ್ಮದಿರ್ ಚೆನ್ನಾಗಿರೋದಕ್ಕೆ ನಾವು ಚೆನ್ನಾಗಿರೋದು. ಅವರು ಅಣ್ಣ ತಮ್ಮದಿರಂತ ಇಲ್ಲ, ಫ್ರೆಂಡ್ಸ್ ತರ ಇದ್ದಾರೆ ಮಾತ್ರ. ಅಲ್ವಾ ನೀವು ಫ್ರೆಂಡ್ಸ್ ತರ ಇದ್ದೀರಾ? ಆಲ್ಮೋಸ್ಟ್ ಎಲ್ಲ ಶೇರ್ ಮಾಡ್ಕೋತೀವಿ. ನಿಮ್ಮ ಊರಿಗಿದ್ದ ಹೆಸರೇನು? ಸುಧಾ. ನೀವು ಸುಮಾ? ಸುಧಾ. ಪರವಾಗಿಲ್ಲ. ಅವ್ರೇನು ಓದಿದ್ದಾರೆ? ಅವಳು ಮಾಮ್ ಸೆಕೆಂಡ್ ಇಯರ್ ಮಾಡ್ತಾರೆ ಅಷ್ಟೇ. ಹೌದು. ಅವ್ರದ್ದು ಲವ್ ಮ್ಯಾರೇಜ್? ಇಲ್ಲ, ಮಾಮೂಲಿ ಅರೇಂಜ್ ಮ್ಯಾರೇಜ್ ಹುಡುಕಿ ಮಾಡಿದ್ದಾರೆ. ಈಗ ಚಂದು ಅವ್ರೆ, ನೀವು ವಿದ್ಯಾವಂತರು, ಓದಿದ್ದೀರ ತುಂಬಾ, ಓದ್ಬಿಟ್ಟು ವ್ಯವಸಾಯ ಮಾಡ್ತೀರಿ ಮತ್ತೆ ಕಾಲೇಜಲ್ಲಿ ಪಾಠ ಕೂಡ ಮಾಡ್ತೀರಿ ಅಲ್ವಾ? ಈ ಗ್ರಾಮೀಣ ಪ್ರದೇಶದಲ್ಲಿ ಯುವಕರುಗಳು ವ್ಯವಸಾಯದ ಬಗ್ಗೆ ಅಷ್ಟೊಂದು ಆಸಕ್ತಿ ತೋರಿಸಲ್ಲ. ಹೌದು ಸರ್. ಅಲ್ವಾ, ನೀವು ಪಾಠ ಮಾಡುವಾಗಲೂ ಅದನ್ನು ಗಮನಿಸಿರ್ತೀರಿ, ಯಾಕಿರ್ಬೋದು ಅಂತ ಅನ್ಸುತ್ತೆ ಸರ್? ಯಾಕೆ ಅಂದರೆ ಒಂದು ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಮುಖ್ಯ ಕಾರಣ ಅದರಲ್ಲಿ ಲಾಭ ಇಲ್ಲ ಅಂತ. ಈಗ ನಾನು ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ ನಿಮಗೆ. ಒಂದು ಎಕರೆ ಭೂಮಿನಲ್ಲಿ ನಾವು ಭತ್ತ ಬೆಳಿಬೇಕಂದ್ರೆ ಸರ್, ಕನಿಷ್ಠ ನಾವೇನು ಮಾಡಲ್ಲ, ಎಲ್ಲಾನು ಆಳ್ಕೋಟೆ ಮಾಡಿಸ್ತೀನಿ ಅಂತಂದರೆ 40-50 ಸಾವಿರ ಖರ್ಚಾಗುತ್ತೆ ಸರ್. ಅವ್ರಿಗೆ ಎಂಥ ದೊಡ್ಡ ಮಟ್ಟದಲ್ಲಿ ಗೊಬ್ಬರ ಎಲ್ಲ ಹಾಕಿ ಏನೇ ಮಾಡಿದ್ರು 20 ಕ್ವಿಂಟಲ್ ಮೇಲೆ ಬೆಳೆಯೋಕ್ಕಾಗಲ್ಲ ಸರ್. ಸೊ 20 ಕ್ವಿಂಟಲ್ ಅವ್ರು ಬೆಳೀತಾರೆ ಅಂದರೆ 1 ಕ್ವಿಂಟಲ್ 1,500 ರೂಪಾಯಿ ಹೋಗುತ್ತೆ ಸರ್. 20 ಕ್ವಿಂಟಲ್ಗೆ ಎಷ್ಟಾಯ್ತು ಅಲ್ಲಿ? 1,500, 2,000. ಈ ಸಲ ಏನೋ ಪರವಾಗಿಲ್ಲ, 2,500 ತನಕ ಹೋಗಿದೆ. ಆಲ್ಮೋಸ್ಟ್ 2,500ಕ್ಕಿಂತ ಜಾಸ್ತಿ ಹೋಗಲ್ಲ ಸರ್. 20 ಕ್ವಿಂಟಲ್ ಅಂದರೆ 50,000 ಆಯಿತು. ಖರ್ಚು ಮಾಡಿ ದುಡ್ಡು ಬರುತ್ತೆ ಅಷ್ಟು ಬಿಟ್ಟರೆ ಕೆಲವು ಸಲ ಕೈಯಿಂದನೇ ಹೋಗಿರ್ತದೆ. ಹಾಗಾಗಿ ಆ ಥರ ನಷ್ಟದಲ್ಲಿರಬೇಕಾದ್ರೆ ಅಗ್ರಿಕಲ್ಚರ್ಗೆ ಬರೋದಕ್ಕೆ ಯುವಕರು ತುಂಬ ಹಿಂದೆ ಬೀಳ್ತಾ ಇದ್ದಾರೆ. ಅದನ್ನ ಬಿಟ್ಟು ಅವ್ರು ಬೇರೆ ಕೆಲಸದಲ್ಲಿ ಅದಕ್ಕಿಂತ ಜಾಸ್ತಿ ಆದಾಯ ಮಾಡ್ತಾ ಇದ್ದಾರೆ ಅಂತ. ಆದರೆ ನಾನೇನು ಹೇಳೋದಂದ್ರೆ, ಅಗ್ರಿಕಲ್ಚರಲ್ಲಿ ನಾವು ಆದಾಯ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಸಮಗ್ರವಾಗಿ ಮಾಡಬೇಕಾಗತ್ತೆ ಸರ್. ಹಸು ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಮೇಕೆ ಕುರಿ, ಜೊತೆಗೆ ಸ್ವಲ್ಪ ವಿಶೇಷವಾಗಿ ಬೇರೆ ಬೇರೆ ಬೆಳೆಗಳನ್ನ ಬೆಳೀತಕ್ಕಂಥದ್ದು, ತೋಟ ಮಾಡ್ತಕ್ಕಂಥದ್ದು, ಇದೆಲ್ಲ ಮಾಡಿದಾಗ ನಾವು ಆದಾಯ ಮಾಡ್ಬೋದು. ನಾವು ಒಂದೇ ಬೆಳೆನ ಬೆಳಿತೀವಿ ಅಥವಾ ಅದನ್ನು ಹಾಕ್ಬಿಟ್ಟು ಹಂಗೆ ಸುಮ್ಮನೆ ಕೈ ಬಿಡ್ಬಿಡ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಲಾಭ ಮಾಡೋಕ್ಕಾಗಲ್ಲ. ಹಾಗಾಗಿ ಯುವಕರು ತುಂಬ ದೊಡ್ಡ ಮಟ್ಟದಲ್ಲಿ ಕೃಷಿಯಿಂದ ಹಿಂದೆ ಉಳಿದಿದೆ ಸರ್. ಯುವಕರು ಹಿಂದೆ ಉಳಿಯೋಕ್ಕೆ ಹೆಣ್ಮಕ್ಳು ಮದುವೆ ಮಾಡ್ಕೊಳ್ಳಲ್ಲ ಅನ್ನೋದು ಒಂದು ಕಾರಣ. ಅದು ಇರ್ಬೋದು. ಅದು ಇರ್ಬೋದು. ಸುಮಾರು ಹೇಳ್ತಾರೆ ಅದ್ರ. ಏನಮ್ಮ ನೀವು ಉತ್ತರ ಹೇಳ್ಬೇಕು ಈಗ ಇದಕ್ಕೆ? ನಾಮಲಿ ಅದೇ, ಎಲ್ಲ ಕೆಲಸ ಇರಬೇಕು, ಕೆಲಸ ಇರಬೇಕು ಅಂತ ಇದ್ದಾರೆ ಇವಾಗ. ರೈತರಿಗೆ ಕೊಡೋದು ಹೆಣ್ಮಕ್ಳು ಕಡಿಮೆ ಆಗೈತೆ. ಅಲ್ಲಮ್ಮ ನಿಮ್ಮ ಮನಸ್ಸಿನ ಭಾವನೆ ಹೇಳಿ. ನೀವು ಒಬ್ಬ ಹೆಣ್ಮಗಳ, ನಿಮ್ಗೆ ಏನನ್ಸುತ್ತೆ? ಏನಿಲ್ಲ, ಆಗ್ಬೋದು. ಈಗ ಕೆಲ್ಸದ ಮೇಲೆ ಇರೋರು ಟೈಮ್ ಕೊಡಕ್ಕಾಗಲ್ಲ, ಅವರು ಬೆಳಿಗ್ಗೆ ಹೋದ್ರೆ ಸಂಜೆನೆ ಬರೋದು. ಆದ್ರೆ ರೈತರಾದ್ರೆ ಎನಿ ಟೈಮ್ ಜೊತೆಲೇ ಇರ್ತಾರಲ್ಲ. ಅದೊಂದು ಅಡ್ವಾಂಟೇಜ್. ಮಾಮೂಲಿ ಎಲ್ಲದಕ್ಕೂ ಈಗ ಇವಾಗ ಆಫೀಸ್ಗೆ ಹೋಗಿರ್ತಾರೆ ಅವರು, ಈಗ ಕಾಲ್ ಮಾಡಿದ ತಕ್ಷಣ ಬರಕ್ಕಾಗಲ್ಲ. ಇವರು ಒಂದ್ ಕಾಲ್ ಮಾಡಿದ ತಕ್ಷಣ ಬರ್ತಾರೆ. ಅದೊಂದು ಅಡ್ವಾಂಟೇಜ್. ಏನಿಲ್ಲ, ರೈತರಿಗೆ ಮದ್ವೆ ಆಗ್ಬೋದು. ಹೌದಾ? ಅಂದ್ರೆ ಪಟ್ಟಣದಲ್ಲಿ ಇರೋರ್ ತರನೇ ಚೆನ್ನಾಗಿರ್ಬೋದು ಅಲ್ವಾ? ರೈತರನ್ನ ಮದ್ವೆ ಆಗ್ಬೋದು ಅಂತೀರಿ? ಆಗ್ಬೋದು. ನೀವು ಕಾಲೇಜಲ್ಲೆಲ್ಲ ಓದುವಾಗ ಹೆಣ್ಮಕ್ಳೆಲ್ಲ ಏನ್ ಮಾತಾಡ್ಕೊಳ್ಳೋರಿ? ಏನಿಲ್ಲ, ಈ ತರದೇನ್ ಮಾತಾಡ್ತಾರೆ, ಈ ತರದೇನ್ ಮಾತಾಡ್ತಿರ್ಲಿಲ್ಲ. ಅಲ್ಲಮ್ಮ ಹೆಣ್ಮಕ್ಳು ಮಾತಾಡ್ತಾರಲ್ವ ಸಾಮಾನ್ಯ, ಹಂಗೆ ಮಾತಾಡ್ತಿರ್ಲಿಲ್ಲ. ನನ್ ಮದ್ವೆ ಆಗೋ ಹುಡುಗ ಹೇಗಿರ್ಬೇಕು, ಈ ತರ ಇರ್ಬೇಕು ಅಂತೆಲ್ಲ ಇರುತ್ತಲ್ವ ಸಾಮಾನ್ಯ? ಆಲ್ಮೋಸ್ಟ್ ಮಾತಾಡ್ತಾರೆ, ಬಟ್ ನಾವು ಅದೆಲ್ಲ ಮಾತಾಡಿಲ್ಲ. ಹೌದಾ? ನೀವು ಮುಂಚೆನೆ ಲವ್ ಮಾಡ್ಬಿಟ್ಟಿದ್ರಲ್ಲ ರೈತನ್ನ. ಅದು ಡಿಗ್ರಿಗೆ ಬಂದ್ಮೇಲೆ ಲವ್ ಮಾಡಿದ. ಹೌದಾ? ಸರಿ, ಈಗ ಹೇಗ ಅನ್ಸುತ್ತಮ್ಮ ಅದನ್ನ ಹೇಳ್ಬಿಡಿ, ಹೋಗ್ಲಿ. ಖುಷಿಯಾಗಿದ್ದೀರಿ? ಖುಷಿಯಾಗಿದ್ದೀವಿ. ನೆಮ್ಮದಿ ಆಗಿದ್ದೀರಿ? ಎಲ್ಲಾ ತರಹ ಜವಾಬ್ದಾರಿನೂ ಬಂದಿದೆ ಈಗ ನಿಮ್ಗೆ? ಬಂದಿದೆ. ಬೇರೆಯವ್ರಿಗೆ ಹೇಳ್ತೀರಿ ನೀವೀಗ ಅಲ್ವಾ, ಕುರಿ ಹ್ಯಾಕ್ ಸಾಕೋದು, ಮೇಕೆ ಹ್ಯಾಕ್ ಸಾಕೋದು, ಹಸು ಹ್ಯಾಗ ನೋಡ್ಕೊಳ್ಳೋದು, ವ್ಯವಸಾಯ ಕುಟುಂಬ ನಿರ್ವಹಣೆ ಹ್ಯಾಗ ಮಾಡೋದು, ಎಲ್ಲ ಅನುಭವ ಬಂದಿದೆ ನಿಮ್ಗೆ? ಬಂದಿದೆ ಸರ್. ಮತ್ತೆ ಎಲ್ಲರ ಜೊತೆ ಹೊಂದ್ಕೊಂಡು ಹ್ಯಾಗ ಹೋಗೋದು ಅಲ್ವಾ? ಹೇಳಿ ಚಂದು ಅವರೇ, ಏನನ್ಸುತ್ತೆ ನಿಮ್ಮ ಹೆಂಡತಿ ಬಗ್ಗೆ ನಿಮಗೆ? ಸರ್ ಏನಿಲ್ಲ ಸರ್, ಎಲ್ಲ ನನ್ನ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದಾರೆ. ಅವ್ರು ಎದುರಿಗಿದ್ದಾರೆ ಅಂತ ಹೇಳಿ? ಇಲ್ಲ ಇಲ್ಲ ಸರ್, ನಾನು ಎದುರಿಗಿದ್ರು ಅಷ್ಟೇ, ಇಲ್ಲದೆ ಅಂದ್ರು ಅಷ್ಟೇ. ಇರೋದನ್ನ ಹೇಳೋದಕ್ಕೇನು, ಅದರಲ್ಲಿ ಏನು ತೊಂದರೆ ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಈಗ ಅದು ಹುಡುಗಿನ ಲವ್ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ನಿಮಗೆ? ಏನು ತೊಂದರೆ ಇಲ್ಲ. ನಿಮ್ಗೇನು ಅನ್ಸುತ್ತಮ್ಮ? ಏನಿಲ್ಲ. ನೀವು ಖುಷಿಯಾಗಿದ್ದೀರಾ? ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದೆ. ಏನಿಲ್ಲ, ಎಲ್ಲದರಲ್ಲೂ ಸಪೋರ್ಟಿವ್ ಆಗಿದ್ದಾರೆ ಮಾತ್ರ. ಅಪ್ಪ ಅಮ್ಮಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಅವ್ರಿಗೆ ಹೇಳ್ತಿರ್ತೀನಿ ಯಾವಾಗ್ಲೂ, ಗಂಡನ ಮನೇಲಿ ಇದ್ದಾಗ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಅಮ್ಮನ ನೆನಪಾಗ್ತಾ ಇರ್ತಾರೆ, ಬಟ್ ನನಗೆ ಅಷ್ಟು ನೆನಪಾಗಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನೋಡ್ರಿ ಚಂದು ಅವ್ರೆ. ತಾಯಿ ಸ್ಥಾನ ಕೊಟ್ಬಿಟ್ರು ನಿಮ್ಗೆ, ನೀವ್ಯಾವ ಸ್ಥಾನ ಕೊಡ್ತೀರ ಅವ್ರಿಗೆ? ಸರ್ ನಾವು ತಾಯಿ ಸ್ಥಾನನೇ ಕೊಟ್ಟಿದ್ದೀವಿ, ನಮಗೆ ಸೆಕೆಂಡ್ ಮದರ್ ಇದ್ದಂಗೆ. ನನಗೆ ಏನು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾದಾಗಲೂ ತುಂಬ ಚೆನ್ನಾಗಿ ನೋಡ್ಕೋತಾಳೆ, ಅದರಲ್ಲೆಲ್ಲ ಏನು ತೊಂದರೆ ಇಲ್ಲ. ನಮ್ಮ ಮನೆಗೂ ಅಡ್ಜಸ್ಟ್ ಆಗಿದ್ದಾರೆ, ನಾವು 10 ಜನ ಇದ್ದೀವಿ, ತುಂಬ ಕುಟುಂಬದಲ್ಲಿ ಹೊಂದ್ಕೊಂಡು ಚೆನ್ನಾಗಿ ಹೋಗ್ತಾ ಇದ್ದಾರೆ ಸರ್. ಕೃಷಿ ನಿರಂತರ ಹಾಗೆ ಕಲಿಕೆಯೂ ನಿರಂತರ. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಒಳ್ಳೇದ್ರಪ್ಪ, ಬಹಳ ಸಂತೋಷ ಆಯ್ತು ನಿಮ್ಮ ಬಗ್ಗೆ ವಿಚಾರ ತಿಳಿದು. ಈಗ ಹೆಚ್ಚಿನ ಮಾಹಿತಿ ನಿಮ್ಮಿಂದಲೇ ಪಡ್ಕೋಬೇಕು ಅಂತಾದ್ರೆ, ನಮ್ಮ ಕೇಳುಗರು ನಿಮ್ಮನ್ನ ಮಾತಾಡಿಸ್ಬೇಕು ಅಂದ್ರೆ ಯಾವ ಫೋನ್ ನಂಬರ್ ತಮ್ಮದು ದಯಮಾಡಿ ಕನ್ನಡದಲ್ಲಿ ಹೇಳ್ತೀರಾ? ಹಾಂ ಸರ್, ಹೇಳ್ತೀನಿ. 89-83-83-03. ಇನ್ನೊಂದ್ಸರಿ ಹೇಳ್ತೀರಾ? 89-70-83-83-03. ಇನ್ನೂ ಒಂದ್ಸರಿ ಹೇಳ್ಬಿಡಿ. 89-70-83-83-03.